ಗಂಟೆ 50 ನಿಮಿಷ 40 ಸೆಕೆಂಡ್ಗಳು. ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಕಬ್ಬಿನಲ್ಲಿ ಅಧಿಕ ಇಳುವರಿಗಾಗಿ ಅನುಸರಿಸಬೇಕಾದ ಉತ್ಪಾದನಾ ತಾಂತ್ರಿಕತೆಗಳು ಈ ವಿಷಯವಾಗಿ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಬೇಸಾಯ ತಜ್ಞರಾಗಿರುವ ಡಾಕ್ಟರ್ ಟಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಿ ಶಾಂತಕುಮಾರ್. ರೈತ ಬಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಬ್ಬಿನಲ್ಲಿ ಅಧಿಕ ಇಳುವರಿಗಾಗಿ ಅನುಸರಿಸಬೇಕಾದ ಉತ್ಪಾದನಾ ತಾಂತ್ರಿಕತೆಗಳು ಈ ಬಗ್ಗೆ ಮಂಡ್ಯದ ವಿಸಿ ಫಾರ್ಮ್ನ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಟಿ ತಿಮ್ಮೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಈ ಬಗ್ಗೆ ವಿಸ್ತಾರವಾಗಿ ಅವರ ಹತ್ರ ಮಾತುಕತೆ ಆಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಮೊದಲಿಗೆ ಹೇಳಿ, ಈ ರಾಜ್ಯದಲ್ಲಿ ಕಬ್ಬಿನ ವಿಸ್ತೀರ್ಣ ಮತ್ತು ಇಳುವರಿ ಹೇಗಿದೆ ಈಗ? ಸರ್, ಕಬ್ಬು ನಮ್ಮ ರಾಜ್ಯದ ಪ್ರಮುಖವಾದಂಥ ಒಂದು ವಾಣಿಜ್ಯ ಬೆಳೆ. ಸೊ ನಮ್ಮ ಒಂದು ರಾಜ್ಯದಲ್ಲಿ ಕಬ್ಬನ್ನು ಸುಮಾರು 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಏನಿದೆ, ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾ ಇದ್ದಾರೆ. ಇನ್ನು ನಮ್ಮ ಒಂದು ಮಂಡ್ಯ ಜಿಲ್ಲೆಗೆ ಬಂದರೆ ಸುಮಾರು 60,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಕಬ್ಬನ್ನು ನಾವು ಬೆಳೀತಾ ಇದ್ದೀವಿ. ಆದರೆ ಒಂದು ಇಳುವರಿಯನ್ನು ನಾವು ನೋಡಿದಾಗ, ನಮ್ಮ ಒಂದು ಏನು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಒಂದು ಇಳುವರಿಯ ಮಟ್ಟ ಎಕರೆಗೆ 40 ಟನ್ ಅಷ್ಟು ಇರುತ್ತೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಇವತ್ತು ಪ್ರತಿ ಎಕರೆಗೆ 100ಕ್ಕಿಂತ ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ತಾ ಇರ್ತಕ್ಕಂಥ ರೈತರುಗಳು ಕೂಡ ಇರ್ತಾರೆ. ಸೊ ಹಾಗಾಗಿ ನಾವು ಇವತ್ತು ಏನು ನಮ್ಮ ಒಂದು ಮಂಡ್ಯ ಜಿಲ್ಲೆಯಲ್ಲಿ 40 ಟನ್ನು ಪ್ರತಿ ಎಕರೆಗಿದೆ. ಸೊ ಅದನ್ನು 100 ಟನ್ನು ಪ್ರತಿ ಎಕರೆಗೆ ಮಾಡೋದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ ಸರ್. ಈಗ ಕಬ್ಬು ವಾಣಿಜ್ಯ ಬೆಳೆ ಅಂತ ಹೇಳಿದ್ರಿ, ಹೌದು, ನಿಜವಾಗ್ಲೂ ಹೌದು ಅದು. ಅದಕ್ಕೆ ಕಬ್ಬಿನಲ್ಲಿ ಅಧಿಕ ಇಳುವರಿಯನ್ನು ಪಡೆಯೋದಕ್ಕಾಗಿ ಅನುಸರಿಸಬೇಕಾದಂಥ ಯಾವ್ಯಾವ ತಾಂತ್ರಿಕತೆಗಳಿದ್ದಾವೆ? ನಮ್ಮಲ್ಲಿ ಈ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬಿನ ಇಳುವರಿ ಕಡಿಮೆ ಆಗಬೇಕು ಅಂದರೆ ಪ್ರಮುಖವಾದಂತಹ ಕಾರಣಗಳು ಅಂತ ಹೇಳಿದ್ರೆ, ಸೊ ನಾವು ಸರಿಯಾದಂತಹ ವೈಜ್ಞಾನಿಕವಾದಂತಹ ಉತ್ಪಾದನಾ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಳದೇ ಇರತಕ್ಕಂಥದ್ದು ಪ್ರಮುಖವಾದಂಥ ಕಾರಣ. ಇನ್ನು ಇಳುವರಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರೆ, ಸೊ ಪ್ರಮುಖವಾಗಿ ಒಂದು ನಮಗೆ ಸೂಕ್ತವಾದಂತಹ ನಮ್ಮ ಒಂದು ಭಾಗಕ್ಕೆ ಸೂಕ್ತವಾದಂತಹ ಮತ್ತು ನಮ್ಮ ಭಾಗಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಒಂದು ತಳಿಗಳನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಉತ್ತಮವಾದ ಬಿತ್ತನೆ ಬೀಜದ ಒಂದು ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಸಮಗ್ರ ಪೋಷಕಾಂಶ ನಿರ್ವಹಣೆಯ ಮುಖಾಂತರ ಬೆಳೆಗೆ ಬೇಕಾದಂತಹ ಒಂದು ಪೋಷಕಾಂಶಗಳನ್ನು ಕೊಡ್ತಕ್ಕಂಥದ್ದು. ಸೊ ಅದೇ ರೀತಿ ನೀರಿನ ಸಮಗ್ರ ನೀರಿನ ನಿರ್ವಹಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಸಮಗ್ರ ಕಳೆಯ ನಿರ್ವಹಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ಅದೇ ರೀತಿ ಸಮಗ್ರ ರೋಗ ಮತ್ತು ಕೀಟಗಳ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಕೂಳೆ ಬೇಸಾಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು, ಇವಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ನಿಜವಾಗ್ಲೂ ನಾವು ಇವತ್ತೇನು 40 ಟನ್ ಇದೆ ಅದನ್ನು 100 ಟನ್ವರೆಗೂ ಕೂಡ ಹೆಚ್ಚಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಭಾಳ ಒಳ್ಳೆಯ ಸರ್. ಈಗ ಸಾಮಾನ್ಯವಾಗಿ ಅನೇಕ ತಳಿಗಳಿದ್ದಾವೆ, ದಕ್ಷಿಣ ಕರ್ನಾಟಕಕ್ಕೆ ಸೂಕ್ತವಾದಂಥ ಕಬ್ಬಿನ ತಳಿಗಳು ಯಾವ್ಯಾವುದು ಅಂತ ಹೇಳ್ತೀರಿ? ಖಂಡಿತವಾಗ್ಲೂ ಸರ್, ನಮ್ಮ ಒಂದು ದಕ್ಷಿಣ ಕರ್ನಾಟಕಕ್ಕೆ ಏನು ಸೂಕ್ತವಾದಂಥ ತಳಿಗಳನ್ನು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಪರಂ ಮಂಡ್ಯದಲ್ಲಿ ಒಂದು ಬಿಡುಗಡೆಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸೊ ಇತ್ತೀಚೆಗೆ ನಮ್ಮ ಒಂದು ಕೇಂದ್ರದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಹೊಸ ತಳಿಗಳು ಅಂತೇಳಿದ್ರೆ COVC 18-061 ಅಂತಕ್ಕಂಥ ತಳಿ, COVC 18-061 ಅಂತಕ್ಕಂಥ ತಳಿ. ಸೊ ಈ ಒಂದು ತಳಿಯ ವಿಶೇಷ ಗುಣಲಕ್ಷಣ ಏನಪ್ಪ ಅಂತೇಳಿದ್ರೆ, ಇದರಲ್ಲಿ ತುಂಬ ವಿರಳವಾಗಿ ಸೂಲಂಗಿ ಬರುತ್ತೆ. ಸೊ ಯೂಶ್ವಲಿ ಕಬ್ಬಿನಲ್ಲಿ ಸೂಲಂಗಿ ಬರ್ತಕ್ಕಂಥದ್ದು ರೈತ ಬಾಂಧವರಿಗೆ ಒಂದು ನಷ್ಟವನ್ನು ಉಂಟು ಮಾಡ್ತಕ್ಕಂಥ ಒಂದು ಇದು. ಸೊ ಹಾಗಾಗಿ ಸೂಲಂಗಿ ಬರಬಾರ್ದು, ಇಳುವರಿ ಜಾಸ್ತಿ ಪಡಿಬೇಕು ಅಂತ ಹೇಳಿದ್ರೆ ಸೂಲಂಗಿ ಬರಬಾರ್ದು. ಸೂಲಂಗಿ ಬರದೇ ಹೋಗಿರ್ತಕ್ಕಂಥ ತಳಿಗಳನ್ನು ನಾವು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ನಾಟಿ ಮಾಡ್ಬೋದಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತೇನು ನಾವು COVC 18-061 ಬಿಡುಗಡೆಯನ್ನು ಮಾಡಿದ್ದೀವಿ, ಅದು ಸುಮಾರು ಎಕರೆಗೆ 80-90 ಟನ್ ಇಳುವರಿಯನ್ನು ಕೊಡ್ತಕ್ಕಂಥ ಒಂದು ತಳಿ. ಕಡಿಮೆ ಹೂ ಬರ್ತಕ್ಕಂಥದ್ದು ಅಂದರೆ 5-7% ಹೂ ಬರುತ್ತೆ. ಸೊ ಹಾಗಾಗಿ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ನಾವು ನಾಟಿಯನ್ನು ಮಾಡಬಹುದಾಗಿದೆ. ಸೊ ಅದೇ ರೀತಿ ಉತ್ತಮ ಸಕ್ಕರೆ ಅಂಶವನ್ನು ಹೊಂದಿದೆ, 5 ಅಡಿ ಅಂತರದ ಬೇಸಾಯಕ್ಕೆ ತುಂಬ ಸೂಕ್ತ, ತೆಂಡೆಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ. ಸೊ ಅದೇ ರೀತಿ ಬೆಲ್ಲ ತಯಾರಿಕೆ ಕೂಡ ತುಂಬ ಯೋಗ್ಯವಾದಂಥ ತಳಿ. ಸೊ ಅವಧಿ ಬಂದು 12-13 ತಿಂಗಳ ಅವಧಿಯಲ್ಲಿ ನಾವು ಕಟಾವನ್ನು ಮಾಡಬಹುದಾಗಿದೆ. ಸೊ ಹಾಗಾಗಿ ಈ ಒಂದು ತಳಿಯನ್ನು ರೈತ ಬಾಂಧವರು, ಎಸ್ಪೆಷಲಿ ಯಾರು ಈ ಒಂದು ಜನವರಿ ಫೆಬ್ರವರಿನಲ್ಲಿ ಒಂದು ನಾಟಿಯನ್ನು ಮಾಡ್ತಾರೆ ಅಂಥ ರೈತ ಬಾಂಧವರು ಈ ಒಂದು ತಳಿಯನ್ನು ಉಪಯೋಗವನ್ನು ಮಾಡಿಕೊಳ್ಳಬಹುದಾಗಿದೆ. ಸೊ ಮತ್ತೊಂದು ತಳಿ ನಿಮಗೆಲ್ಲರಿಗೂ ಗೊತ್ತಿದೆ, VCF 0517 ಅಂತಕ್ಕಂಥ ಒಂದು ತಳಿ. ಸೊ ಎಕರೆಗೆ 100ಕ್ಕಿಂತ ಹೆಚ್ಚಿನ ಒಂದು ಇಳುವರಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ತಳಿ. ಆದರೆ ಈ ತಳಿ ಏನಪ್ಪ ಅಂತ ಹೇಳಿದ್ರೆ, ಇದು ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ 1ನೇ ವಾರದಿಂದ ನಾಟಿಯನ್ನು ಮಾಡಬೇಕಾಗುತ್ತೆ, November 2ಗೆ ನಾವು ನಿಲ್ಲಿಸಬೇಕಾಗುತ್ತೆ. ಯಾಕೆ ಅಂತೇಳಿದ್ರೆ, ಇದು ಪೂರ್ಣ ಪ್ರಮಾಣದ ಸೂಲಂಗಿಯನ್ನು ಬಿಡ್ತಕ್ಕಂಥ ಒಂದು ತಳಿ. ಸೊ ಹಾಗಾಗಿ ಈ ತಳಿಯನ್ನು ನಾವು ಜೂನ್ ತಿಂಗಳಲ್ಲಿ ನಾಟಿ ಮಾಡಿದ್ದೆ ಆದರೆ ಅದೇ ವರ್ಷದ ನವಂಬರ್ ತಿಂಗಳಲ್ಲಿ ಹೂ ಬಂದುಬಿಡುತ್ತೆ, ಇಳುವರಿ ನಷ್ಟ ಆಗುತ್ತೆ. ಹಾಗಾಗಿ ಜುಲೈ ಎಂಡ್ ಅಥವಾ ಆಗಸ್ಟ್ 1ನೇ ವಾರದಿಂದ ನೆಕ್ಸ್ಟ್ ನವಂಬರ್ವರೆಗೂ ಕೂಡ ನಾವು ನಾಟಿಯನ್ನು ಮಾಡಬಹುದಾಗಿದೆ. ಸೊ ನವಂಬರ್ ನಂತರ ನಾಟಿ ಮಾಡೋದಕ್ಕೆ ಈ ಒಂದು ತಳಿ ಸೂಕ್ತವಾಗಿಲ್ಲ, ಇದಿಷ್ಟು. ಸೊ ಇದಲ್ಲದೆ ನಮ್ಮಲ್ಲಿ ಹಳೆ ತಳಿಗಳು ಏನಿದ್ದಾವೆ, CO 18-062 ಕೆಂಪು ಕಬ್ಬು ಅಂತ ಏನು ಕಳಿತೀವಿ, ಸೊ ಇದು ಕೂಡ ಒಳ್ಳೆ ಸಕ್ಕರೆ ಅಂಶವನ್ನು ಹೊಂದಿದೆ, 60-70 ಟನ್ ಪ್ರತಿ ಎಕರೆಗೆ ಇಳುವರಿಯನ್ನು ಕೊಡುತ್ತೆ. ಆದರೆ ಆ ಬೇರು ತುಂಬ ಆಳಕ್ಕೆ ಹೋಗದೇ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನೀರು ಕಡಿಮೆ ಆದರೆ ಅಥವಾ ನೀರು ನಿಂತಿದ್ರೆ ಇಳುವರಿ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಿರ್ತೀವಿ. ಸೊ ಮತ್ತೊಂದು ತುಂಬ ಮಂಡ್ಯದಲ್ಲಿ ಬೆಳೀತಾ ಇರ್ತಕ್ಕಂತಹ ಹಳೆ ತಳಿ ಅಂತ ಹೇಳಿದ್ರೆ ಬಿಳಿ ಕಬ್ಬು ಅಂತ ಕರಿತೀವಿ, CO 62-175 ಅಂತಕ್ಕಂಥ ಒಂದು ತಳಿ ಬಿಳಿ ಕಬ್ಬು ಅಂತ ಕರಿತೀವಿ. ಇದು ಎಲ್ಲ ಒಂದು ವಾತಾವರಣಕ್ಕೂ ಹೊಂದಿಕೊಂಡು ಎಲ್ಲ ಒಂದು ಮಣ್ಣಿನ ವಿಧಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಬರ್ತಕ್ಕಂಥ ಒಂದು ತಳಿ. ನೀರು ಕಡಿಮೆ ಆದರೂ ಸಹ ತಡ್ಕೊಳ್ತಕ್ಕಂಥದ್ದು ಒಂದು ಶಕ್ತಿ ಇದೆ, ನೀರು ಜಾಸ್ತಿ ಆದರೂ ಕೂಡ ತಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇದೆ, ಆದರೆ ಸಕ್ಕರೆ ಅಂಶ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಈ ಒಂದು ತಳಿಯನ್ನು ಬೆಳೆದಾಗ ಈ ಒಂದು ಸಕ್ಕರೆ ಕಾರ್ಖಾನೆಯವರು ಆ ತಳಿಯ ಬಗ್ಗೆ ಅಷ್ಟು ವಿಶೇಷತೆಯನ್ನು ಹೊಂದಿಲ್ಲ. ಸೊ ಹಾಗಾಗಿ ಆದಷ್ಟು ರೈತ ಬಾಂಧವರು ಏನು VCF 517 ಮತ್ತು ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ CO VC 18-061 ಏನು ತಳಿಗಳಿದ್ದಾವೆ, ಈ ತಳಿಗಳನ್ನು ಹೆಚ್ಚಾಗಿ ಬೆಳೆದು ಅಧಿಕ ಇಳುವರಿಯನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್, ಈಗ ಬಿತ್ತನೆ ಕಬ್ಬನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅನುಸರಿಸಬೇಕಾದಂಥ ಮಾನದಂಡಗಳ್ಯಾವುದು? ನಮ್ಮೆಲ್ರಿಗೂ ಗೊತ್ತಿರೋ ರೀತಿ ಕಬ್ಬು ಒಂದು ತುಂಡಿನ ಮುಖಾಂತರ ನಾವು ಒಂದು ಏನು ಮಲ್ಟಿಪ್ಲಿಕೇಶನನ್ನು ಮಾಡಬೇಕಾಗುತ್ತೆ. ಸೊ ತುಂಡನ್ನು ಉಪಯೋಗ ಮಾಡಿಕೊಂಡು ನಾವು ನಾಟಿಯನ್ನು ಮಾಡ್ತೀವಿ. ಸೊ ನಮಗೆ ಗೊತ್ತಿದೆ, ನಾವು ಕಬ್ಬಿನ ತುಂಡನ್ನು ಉಪಯೋಗ ಮಾಡಿದಾಗ ಅದರಲ್ಲಿ ಸಾಕಷ್ಟು ರೋಗ ರುಜಿನಗಳು, ಕೀಟಗಳು ಒಂದು ಗದ್ದೆಯಿಂದ ಮತ್ತೊಂದು ಗದ್ದೆಗೆ ಪ್ರಸಾರವಾಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಬಿತ್ತನೆ ಕಬ್ಬನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿದ್ರೆ ಯಾವಾಗಲೂ ಕೂಡ ತನುಗಬ್ಬಿನಿಂದ ನಾವು ಬಿತ್ತನೆ ಕಬ್ಬನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ತನುಗಬ್ಬು ಕೂಡ ಅದರ ವಯಸ್ಸು 8-10 ತಿಂಗಳ ಒಳಗಾಗಿ ಇರಬೇಕಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿಕೊಂಡಾಗ 8-10 ತಿಂಗಳ ಕಬ್ಬಿನಲ್ಲಿ ಗ್ಲೂಕೋಸ್ ಅಂಶ ತುಂಬ ಜಾಸ್ತಿ ಇರುತ್ತೆ, ಮತ್ತು ತೇವಾಂಶ ತುಂಬ ಜಾಸ್ತಿ ಇರುತ್ತೆ, ಮತ್ತು ಸಾರಜನಕದ ಅಂಶ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ನಾಟಿಯನ್ನು ಮಾಡಿದಾಗ ಮೊಳಕೆ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಅದೇ ನಾವು 10 ತಿಂಗಳ ನಂತರ ಕಬ್ಬನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಅದು ಗ್ಲೂಕೋಸ್ ಸುಕ್ರೋಸ್ ಆಗಿ ಕನ್ವರ್ಟ್ ಆಗಿರ್ತದೆ, ಸಕ್ಕರೆ ಅಂಶವಾಗಿ ಪರಿವರ್ತನೆಗೊಂಡಿರುತ್ತದೆ. ಸೊ ಅದನ್ನು ನಾಟಿ ಮಾಡಿದಾಗ ಮೊಳಕೆ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಸೊ ಮತ್ತು ತನುಗಬ್ಬನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಏನಾಗುತ್ತೆ, ರೋಗ ರುಜಿನಗಳ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಸೊ ಅದೇ ನಾವು ಕೂಳೆ ಕಬ್ಬನ್ನು ಆಯ್ಕೆ ಮಾಡಿಕೊಂಡ್ರೆ ಏನಾಗುತ್ತೆ, ನಾಟಿ ಮಾಡಿದಂಥ ಕಬ್ಬಿನಲ್ಲಿ ಇರ್ತಕ್ಕಂಥ ರೋಗ ರುಜಿನಗಳು ಕೂಳೆ ಕಬ್ಬಲು ಕೂಡ ಬಂದಿರ್ತವೆ. ಸೊ ಹಾಗಾಗಿ ಆ ರೋಗ ರುಜಿನಗಳು ಮುಂದಿನ ಒಂದು ನಾವು ನಾಟಿ ಮಾಡಿದಾಗ ಮುಂದಿನ ಗದ್ದೆಗೂ ಪ್ರಸಾರವಾಗ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗಾಗಿ ನಾವು ಆದಷ್ಟು ತನುಗಬ್ಬಿಂದ ಬಿತ್ತನೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ತನುಗಬ್ಬು 8-10 ತಿಂಗಳ ಒಳಗಾಗಿರಬೇಕು. ಸೊ ಮತ್ತು ಕಟಾವು ಮಾಡೋಕ್ಕಿಂತ ಮುಂಚಿತವಾಗಿ, ಬಿತ್ತನೆಗೆ ಕಟಾವು ಮಾಡೋಕ್ಕಿಂತ ಮುಂಚಿತವಾಗಿ ಎಕರೆಗೆ 25 ಕೆಜಿಯಷ್ಟು ಯೂರಿಯಾವನ್ನು 15 ದಿನ ಮುಂಚಿತವಾಗಿ ಕೊಟ್ಟು ನೀರನ್ನು ಹಾಯಿಸಿ ನಂತರ ನಾವು ಕಟಾವನ್ನು ಮಾಡಿದಾಗ ಮೊಳಕೆ ಪ್ರಮಾಣ ಜಾಸ್ತಿ ಬರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಸರ್, ನಾಟಿ ಕಬ್ಬಿಗೆ ನಾವು 25 ಕೆಜಿ ಎಕ್ಸ್ಟ್ರಾ ಯೂರಿಯಾವನ್ನು ಕೊಟ್ಟಾಗ ಮೊಳಕೆ ಪ್ರಮಾಣ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹೇಳಿದ್ರೆ ಸರ್, ಈ ನಾಟಿ ಕಬ್ಬನ್ನ ಹೇಗೆ ಬಳಸ್ಬೋದು ಅಂತೇಳಿ, ಇದನ್ನೇ ಈಗ ಕಡಿಮೆ ಕಬ್ಬಿನ ಬೀಜವನ್ನು ಬಳಸಿ ನಾಟಿ ಮಾಡಬಹುದಾದಂಥ ಪದ್ಧತಿಗಳು ಯಾವ್ಯಾವುದಿದೆ? ಈಗ ಕಬ್ಬು ಬೆಳೀತಾ ಇರಬೇಕಾದ್ರೆ ಖರ್ಚು ಕೂಡ ತುಂಬ ಜಾಸ್ತಿ ಆಗ್ತಿದೆ ರೈತ ಬಾಂಧವರಿಗೆ. ಸೊ ಅದರಲ್ಲಿ ಶೇಕಡಾ 20% ಖರ್ಚು ಬಿತ್ತನೆ ಬೀಜಕ್ಕೆ ವೆಚ್ಚವನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ರೈತ ಬಾಂಧವರು 3 ಕಣ್ಣಿನ ಬಿತ್ತನೆ ಬೀಜವನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಸೊ 3 ಕಣ್ಣಿನ ಬಿತ್ತನೆ ಬೀಜವನ್ನು ಉಪಯೋಗ ಮಾಡಿದಾಗ ಎಕರೆಗೆ ಸುಮಾರು 3.5-4 ಟನ್ ಬಿತ್ತನೆ ಬೀಜ ಬೇಕಾಗುತ್ತೆ. ಅದೇ ನಾವು 2 ಕಣ್ಣಿನ ಬಿತ್ತನೆ ಬೀಜವನ್ನು ಉಪಯೋಗವನ್ನು ಮಾಡಿದಾಗ ನಮಗೆ ಎಕರೆಗೆ 2.5-3 ಟನ್ ಬಿತ್ತನೆ ಬೀಜ ಸಾಕಾಗುತ್ತೆ. ಅಂದರೆ ಸುಮಾರು 1-1.5 ಟನ್ನಷ್ಟು ಬಿತ್ತನೆ ಕಬ್ಬಿನಲ್ಲಿ ಉಳಿತಾಯವನ್ನು ನಾವು ಮಾಡಿಕೊಳ್ಬೋದಾಗಿದೆ. ಇಲ್ಲಿ ಯಾಕೆ ಉಳಿತಾಯ ಆಗುತ್ತೆ ಅಂತ ಹೇಳಿದ್ರೆ, ಮೂರು ಕಣ್ಣಿನ ಬಿತ್ತನೆ ಬೀಜವನ್ನು ನಾಟಿ ಮಾಡಿದಾಗ ಒಂದು ಕಣ್ಣು ಕೆಳಗಡೆ ಇರೋ ರೀತಿ ಮತ್ತು ಎರಡು ಕಣ್ಣುಗಳು ಮೇಲ್ಭಾಗ ಬರೋ ರೀತಿ ನಾಟಿಯನ್ನು ಮಾಡ್ತೀವಿ. ಸೊ ಕೆಳಭಾಗದಲ್ಲಿ ಇರ್ತಕ್ಕಂಥ ಕಣ್ಣು 99% ಭಾಗ ಮೊಳಕೆ ಹೊಡಿತಕ್ಕಂಥದ್ದು ಸಾಧ್ಯವಿರೋದಿಲ್ಲ. ಸೊ ಹಾಗಾಗಿ ಅದು ವೇಸ್ಟ್ ಆಗುತ್ತೆ. ಸೊ ಅದೇ ನಾವು ಎರಡು ಕಣ್ಣಿನ ಬಿತ್ತನೆ ಬೀಜವನ್ನು ನಾಟಿಯನ್ನು ಮಾಡಿದಾಗ ಎರಡು ಗಿಣ್ಣುಗಳು ಕೂಡ ಪಕ್ಕಪಕ್ಕದಲ್ಲಿ ಬರೋ ರೀತಿ ನಾಟಿಯನ್ನು ಮಾಡಿದಾಗ ಎರಡು ಕಣ್ಣುಗಳು ಕೂಡ ಮೊಳಕೆ ಬರ್ತವೆ. ಸೊ ಹಾಗಾಗಿ ನಮಗೆ ಒಂದು ಬಿತ್ತನೆ ಬೀಜದ ಉಳಿತಾಯ ಆಗುತ್ತೆ. ಮತ್ತೊಂದು, ಇತ್ತೀಚಿನ ದಿನಗಳಲ್ಲಿ ಒಂದು ಕಣ್ಣಿನ ನಾಟಿ ಪದ್ಧತಿ ಬಹಳ ಪ್ರಚಲಿತಕ್ಕೆ ಬರ್ತಿದೆ. ಒಂದು ಕಣ್ಣಿನ ನಾಟಿಯನ್ನು ಮಾಡಿದಾಗ ನಮಗೆ ಕೇವಲ ಎಕರೆಗೆ 1 ಟನ್ ಬಿತ್ತನೆ ಬೀಜ ಸಾಕಾಗುತ್ತೆ. ಅಂದರೆ ನಮಗೆ ಸುಮಾರು 2.5-3 ಟನ್ನಷ್ಟು ಬಿತ್ತನೆ ಬೀಜದಲ್ಲಿ ಉಳಿತಾಯ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಆದರೆ ಒಂದು ಕಣ್ಣನ್ನು ನಾವು ನೇರವಾಗಿ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಯಾಕಪ್ಪ ಅಂತೇಳಿದ್ರೆ, ಕಬ್ಬನ್ನು ನಾವು ನಾಟಿ ಮಾಡಿದಾಗ 100 ಕಣ್ಣನ್ನು ನಾವು ಭೂಮಿಯಲ್ಲಿ ನಾಟಿ ಮಾಡಿದ್ರೆ ಕೇವಲ 60-65 ಕಣ್ಣಷ್ಟೇ ಮೊಳಕೆ ಬರ್ತವೆ. ಸೊ ಹಾಗಾಗಿ ನಮಗೇನಾಗುತ್ತೆ, ಒಂದು ಕಣ್ಣನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಿದಾಗ ಪಿಗ್ಗುಳಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇಳುವರಿ ಕಡಿಮೆ ಆಗುತ್ತೆ. ಸೊ ಬಟ್ ಆದರೆ 1 ಟನ್ ಕಬ್ಬು ಸಾಕಾಗುತ್ತೆ. ಸೊ ಈ ತಾಂತ್ರಿಕತೆಯನ್ನು ಯಾವ ರೀತಿ ಅನುಸರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಫಲಿತಾಂಶ ಏನಪ್ಪ ಅಂತ ಹೇಳಿದ್ರೆ, ನಾವು ಮುಖ್ಯ ಭೂಮಿಗೆ ನೇರವಾಗಿ ನಾಟಿ ಮಾಡೋದ್ರ ಬದಲಾಗಿ ಸೊ ಅವುಗಳನ್ನು ನರ್ಸರಿಯನ್ನು ಮಾಡಿಕೊಂಡು ಸಸಿಮಡಿಯಲ್ಲಿ ಸಸಿಗಳನ್ನು ಬೆಳೆಸಿ 45 ದಿನದ ಫೈರುಗಳನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಿದ್ದೆ ಆದರೆ ನಮಗೆ ಇಳುವರಿ ಜಾಸ್ತಿ ಬರುತ್ತೆ. ಸೊ ಖರ್ಚು ಕೂಡ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನರ್ಸರಿ ಯಾವ ರೀತಿ ಮಾಡ್ಕೊಳ್ತಕ್ಕಂಥದ್ದು, ಸೊ ಒಂದು ಕಣ್ಣಿನ ಬಿತ್ತನೆ ಬೀಜವನ್ನು ನಾವು ಒಂದು ಯಂತ್ರ ಇರದೆ, ಸೊ ಯಂತ್ರವನ್ನು ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಿಗುತ್ತೆ. ಸೊ ಅದನ್ನು ಕಟ್ ಮಾಡಿ ನಾವು ಒಂದು ಗಿಣ್ಣನ್ನು ತುಂಬ ಸೂಕ್ಷ್ಮವಾಗಿ ಯಾವುದೇ ರೀತಿಯ ಒಂದು ಗಾಯಗಳಾಗದಂಗೆ ಕಣ್ಣಿಗೆ ನಾವು ಅದನ್ನು ತುಂಡರಿಸಬೇಕಾಗುತ್ತೆ. ಸೊ ಅದನ್ನು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. 2% ಬ್ಯಾವೆಸ್ಟಿನ್ ದ್ರಾವಣದಲ್ಲಿ ಸುಮಾರು 10 ನಿಮಿಷಗಳ ಕಾಲ ನೆನೆಸಿ, ಸೊ ನಂತರ ಅದನ್ನು ನಾವು ಏರು ಸಸಿಮಡಿಯಾಗಿರ್ಬೋದು ಅಥವಾ 150 ಗ್ರಾಮ್ ಮಣ್ಣನ್ನು ಹಿಡಿತಕ್ಕಂತಹ ಒಂದು ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು ಅಥವಾ ಟೊಮೊಟೊ ಗಿಡವನ್ನು ಬೆಳೆಸ್ತಕ್ಕಂತಹ ಟೊಮೆಟೊ ಟ್ರೈಗಳಲ್ಲಿ ನಾವು ಆ ಒಂದು ಸಸಿಮಡಿಗಳನ್ನು ಗೊಬ್ಬರ ಮತ್ತು ಮರಳು ಸಮ ಪ್ರಮಾಣದಲ್ಲಿ ಬೆರೆಸಿ ಸೊ ಸಸಿಗಳನ್ನು ತಯಾರು ಮಾಡಿಕೊಂಡು 45 ದಿನ ಆದ ನಂತರ ಸಸಿಗಳನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಬೇಕಾಗುತ್ತೆ. ಸೊ ಸಸಿಗಳನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಬೇಕಾದ್ರೆ ಸಾಲಿನಿಂದ ಸಾಲಿಗೆ 5 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡಬೇಕು. ಇಳುವರಿ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನು ಶಿಫಾರಸನ್ನು ಮಾಡಿರ್ತೀವಿ. ಸೊ ಇದನ್ನು ಮಾಡಿದ್ರೆ ಎಕರೆಗೆ ಸುಮಾರು 6,700-7,000 ಒಂದು ಸಸಿಗಳು ಬೇಕಾಗ್ತವೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆಯವರು ಕೂಡ ಅವರ ವತಿಯಿಂದ ಈ ಒಂದು ಸಸಿಗಳನ್ನು ತಯಾರಿಸಿ ರೈತ ಬಾಂಧವರಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಅದರ ಸದುಪಯೋಗವನ್ನು ಕೂಡ ರೈತ ಬಾಂಧವರು ಪಡ್ಕೊಳ್ಬೋದು. ಸೊ ಮತ್ತೊಂದು, ಯುವ ರೈತರು ಯಾರಿದ್ದಾರೆ ಅವರೇನಾದರೂ ಒಂದು ಕೃಷಿಯಲ್ಲಿ ಬಿಸಿನೆಸ್ಸನ್ನು ಮಾಡಬೇಕು ಅಂತಕ್ಕಂಥವ್ರಿದ್ದರೆ, ಸೊ ಈ ಒಂದು ಉದ್ಯಮವನ್ನು ಆರಿಸ್ಕೊಂಡ್ರೆ, ಸಸಿಗಳನ್ನು ತಯಾರಿಸಿ ಮಾರಾಟ ಮಾಡ್ತಕ್ಕಂಥ ಒಂದು ಉದ್ಯಮವನ್ನು ಆರಿಸ್ಕೊಂಡ್ರೆ ನಿಜವಾಗ್ಲೂ ಲಾಭವನ್ನು ಕಂಡುಕೊಳ್ಬೋದು. ಅಂದರೆ ಈಗ ನೀವು ಹೇಳಿದಂಥ ಪದ್ಧತಿಗಳನ್ನ ಅನುಸರಿಸಿದ್ರೆ ಉತ್ತಮ ಲಾಭ ಪಡೆಯಬಹುದು ಅಂತ. ಈಗ ಬೆಳೆ ಬೆಳೆಯೋದಕ್ಕೆ ಮಣ್ಣು ಬಹಳ ಮುಖ್ಯವಾಗಿರುವಂಥದ್ದು. ಕಬ್ಬಿನಲ್ಲಿ ಸುಸ್ಥಿರ ಇಳುವರಿಯನ್ನು ಪಡೆಯೋದಕ್ಕೆ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕಾಗುತ್ತೆ? ಖಂಡಿತವಾಗ್ಲೂ ಸರ್, ಈಗ ಕಬ್ಬು ನಾವು ಒಂದು ಸಾರಿ ನಾಟಿ ಮಾಡಿದ್ರೆ ಸುಮಾರು 3-4 ವರ್ಷಗಳ ಕಾಲ ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಬೆಳೆ. ಸೊ ಇಲ್ಲಿ ನಾವು ಸುಸ್ಥಿರವಾದ ಇಳುವರಿ ಅಂತೇಳಿದ್ರೆ ನಾವೇನು ತನುಗಬ್ಬಲಿ ಇಳುವರಿಯನ್ನು ಪಡಿತೀವಿ, ಅದೇ ಮಟ್ಟದ ಇಳುವರಿಯನ್ನು 3 ಅಥವಾ 4 ಕೂಳೆ ಬೆಳೆಗಳಲ್ಲಿ ಪಡ್ಕೊಳ್ತಕ್ಕಂಥದ್ದು. ಯೂಶ್ವಲಿ ಏನಾಗುತ್ತೆ, ನಾವು ಇಳುವರಿಯನ್ನು ಸುಸ್ಥಿರ ಇಳುವರಿಯನ್ನು ಪಡ್ಕೊಳ್ಬೇಕು ಅಂತೇಳಿದ್ರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಬೇಕು ಅಂತೇಳಿದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಇಲ್ಲಿ ಯೂಶ್ವಲಿ ನಾವೇನು ಮಾಡ್ತೀವಿ, ಕಬ್ಬನ್ನು ಬೆಳಿಬೇಕು ಅಂತೇಳಿದ್ರೆ ಸಾವಯವ ಇಂಗಾಲದ ಅಂಶ ಮಣ್ಣಿನಲ್ಲಿ 0.8% ಇರಬೇಕು ಅಂತೇಳಿ ಹೇಳ್ತೀವಿ. ಆದರೆ ನಮ್ಮ ಒಂದು ರೈತ ಬಾಂಧವರ ಮಣ್ಣಿನಲ್ಲಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ 0.3% ಮತ್ತು 0.4% ಅಷ್ಟೇ ಆ ಒಂದು ಇಂಗಾಲದ ಅಂಶ ಇರ್ತದೆ. ಸೊ ಹಾಗಾಗಿ ನಾವು ಸುಸ್ಥಿರ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಓಕೆ, ಸೊ ಇಲ್ಲಿ ಸುಸ್ಥಿರ ಇಳುವರಿಯನ್ನು ಪಡ್ಕೊಳ್ಬೇಕು ಅಂತೇಳಿದ್ರೆ ನಾವು ಆದಷ್ಟು ಸಾವಯವ ಇಂಗಾಲದ ಅಂಶವನ್ನು ಭೂಮಿಗೆ ಸೇರಿಸಬೇಕು. ಅಂದರೆ ಕಬ್ಬಿನಲ್ಲಿ ನಾವೇನು ಹೇಳ್ತೀವಿ, ನಾಟಿ ಮಾಡೋದಕ್ಕಿಂತ 15 ದಿನ ಮುಂಚಿತವಾಗಿ ಕಬ್ಬಿಗೆ ಎಕರೆಗೆ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅಂತ ಹೇಳ್ತೀವಿ. ಆದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಕೊಟ್ಟಿಗೆ ಗೊಬ್ಬರದ ಒಂದು ಸಿಗುವಿಕೆ ಆಗಿರ್ಬೋದು ಅಥವಾ ಆ ಒಂದು ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು ಲಭ್ಯತೆ ತುಂಬ ಕಡಿಮೆ ಆಗಿದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಹಸಿರೆಲು ಬೆಳೆಗಳೇನಿದ್ದಾವೆ, ಚಂಬೆ ಆಗಿರ್ಬೋದು, ಅಪ್ಸೆಣ್ಬಾಗಿರ್ಬೋದು ಅಥವಾ ಅಲಸಂದೆ ಆಗಿರ್ಬೋದು, ಇಂಥ ಒಂದು ಬೆಳೆಗಳನ್ನು ಬೆಳೆದು 45 ದಿನದ ನಂತರ ಭೂಮಿಗೆ ಸೇರಿಸಿ ಸೊ ನಂತರ ನಾವು ನಾಟಿಯನ್ನು ಮಾಡಿದಾಗ ನಮಗೆ ಇಂಗಾಲದ ಅಂಶ ಜಾಸ್ತಿ ಆಗುತ್ತೆ. ಸೊ ಸುಸ್ಥಿರ ಇಳುವರಿಯನ್ನು ಕೂಡ ನಾವು ಪಡ್ಕೊಳ್ಬೋದಾಗಿದೆ. ಈಗ ಕಬ್ಬಿನಲ್ಲಿ ಅಗಲ ಸಾಲು ನಾಟಿ ಪದ್ಧತಿ ಮತ್ತು ಯಾಂತ್ರೀಕರಣದ ಬಗ್ಗೆ ಮಾಹಿತಿಯನ್ನು ಕೊಡಿ. ಖಂಡಿತವಾಗ್ಲೂ ಸರ್, ಇವತ್ತು ಕಬ್ಬಿನಲ್ಲಿ ಯಾಕೆ ಖರ್ಚು ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದು 2ನೇ ಪ್ರಮುಖವಾದಂಥ ಕಾರಣ ಅಂತೇಳಿದ್ರೆ, ನಮಗೆ ಕಬ್ಬಿನಲ್ಲಿ ಅಂತರ ಬೇಸಾಯ ಮಾಡಲು ಉಪಯೋಗ ಮಾಡ್ಕೊಳ್ತಕ್ಕಂತಹ ಆಳು ಕಾಳುಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಕಬ್ಬಿನಲ್ಲಿ ಮೂರು ಬಾರಿ ನಾವು ಅಂತರ ಬೇಸಾಯವನ್ನು ಮಾಡಬೇಕು ಮತ್ತು ಕಳೆಗಳನ್ನು ತೆಗಿಬೇಕಾಗುತ್ತೆ. ಸೊ ಇಲ್ಲಿ ಕೂಲಿ ಕಾರ್ಮಿಕರ ಉಪಯೋಗವನ್ನು ಮಾಡಿದಾಗ ಖರ್ಚು ಜಾಸ್ತಿ ಆಗ್ತಿದೆ. ಸೊ ಖರ್ಚು ಕಡಿಮೆ ಮಾಡಬೇಕು ಅಂತೇಳಿದ್ರೆ ನಾವು ಯಾಂತ್ರೀಕರಣವನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾಂತ್ರೀಕರಣವನ್ನು ಕಬ್ಬಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿದ್ರೆ ಇವತ್ತು ಏನು ಸಾಂಪ್ರದಾಯಿಕವಾಗಿ ಪ್ರತಿ ಒಂದು ಸಾಲಿನಿಂದ ಸಾಲಿಗೆ ಮೂರಡಿಯನ್ನು ಕೊಡ್ತಾ ಇದ್ದಾರೆ ರೈತ ಬಾಂಧವರು, ಅದನ್ನು ನಾವು 4-5-6.5 ಅಡಿಗೆ ಅಂತರವನ್ನು ಹೆಚ್ಚಿಸಬೇಕಾಗಿದೆ. ಸೊ ಇದಕ್ಕೆ ನಾವು ಅಗಲ ಸಾಲು ನಾಟಿ ಪದ್ಧತಿ ಅಂತೇಳಿ ಕರಿತೀವಿ. ಸೊ ಸಾಂಪ್ರದಾಯಿಕ ಪದ್ಧತಿಯ 3 ಅಡಿಯಿಂದ 4-5-6.5 ಅಡಿ ಅಂತರಕ್ಕೆ ನಾವು ಇವತ್ತು ಕನ್ವರ್ಟ್ ಆಗಬೇಕಾಗಿದೆ. ಸೊ ಹಾಗಾದಾಗ ಮಾತ್ರ ನಾವು ಯಂತ್ರೋಪಕರಣಗಳನ್ನು ಉಪಯೋಗವನ್ನು ಮಾಡ್ಕೊಳ್ಬೋದಾಗಿದೆ. ಸೊ ಇಲ್ಲಿ ನಾವು ಪವರ್ ಟಿಲ್ಲರ್ ಮುಖಾಂತರ ಅಂತರ ಬೇಸಾಯವನ್ನು ಮಾಡ್ತೀವಿ ಅಂತೇಳಿದ್ರೆ ನಮಗೆ ಸಾಲಿನಿಂದ ಸಾಲಿಗೆ 5 ಅಡಿ ಅಂತರವನ್ನು ಕೊಡಬೇಕಾಗುತ್ತೆ. ಅದೇ ನಾವು ಏನು ಮಿನಿ ಟ್ರ್ಯಾಕ್ಟರ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ಅಂತರ ಬೇಸಾಯವನ್ನು ಮಾಡ್ತೀವಿ ಅಂತೇಳಿದ್ರೆ ಸಾಲಿನಿಂದ ಸಾಲಿಗೆ 6.5 ಅಡಿ ಅಂತರವನ್ನು ಕೊಡಬೇಕಾಗುತ್ತೆ. ಸೊ ಮತ್ತು ಈ ಅಗಲ ಸಾಲು ನಾಟಿ ಪದ್ಧತಿಯನ್ನು ಅನುಸರಿಸ್ಕೊಳ್ಳೋದ್ರಿಂದ ಮತ್ತೊಂದು ಉಪಯೋಗ ಏನಪ್ಪ ಅಂತೇಳಿದ್ರೆ ನಮಗೆ ಗಾಳಿ ಮತ್ತು ಬೆಳಕು ಸರಾಗವಾಗಿ ಹೋಗುತ್ತೆ. ಸೊ ಹಾಗಾಗಿ ನಮಗೆ ರೋಗ ರುಜಿನಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಮತ್ತು ಕಬ್ಬು ಮೊದಲನೇ 3 ತಿಂಗಳು ತುಂಬ ನಿಧಾನವಾಗಿ ಬೆಳೆಯೋದ್ರಿಂದ ನಮಗೆ ಅಂತರ ಬೆಳೆಗಳನ್ನು ಬೆಳೆಯಲು ವಿಪುಲವಾದಂಥ ಒಂದು ಅವಕಾಶಗಳು ಅಗಲ ಸಾಲು ನಾಟಿ ಪದ್ಧತಿಯಲ್ಲಿ ಸಿಗ್ತವೆ. ಸೊ ಹಾಗಾಗಿ ನಾವು ಏನು 3 ತಿಂಗಳ ಒಳಗಾಗಿ ಕಟಾವಾಗ್ತಕ್ಕಂತಹ ದ್ವಿದಳ ಧಾನ್ಯ ಜಾತಿಗೆ ಸೇರಿದಂತಹ ಬೆಳೆಗಳನ್ನು ಬೆಳ್ಕೊಳ್ಬೋದಾಗಿದೆ. ಉದಾಹರಣೆಗೆ ಸೋಯಾವರೆ ಆಗಿರ್ಬೋದು, ಅಥವಾ ಈ ಒಂದು ಫ್ರೆಂಚ್ ಬೀನ್ ಆಗಿರ್ಬೋದು, ಅಥವಾ ಉದ್ದಾಗಿರ್ಬೋದು, ಹೆಸರಾಗಿರ್ಬೋದು, ಅಥವಾ ಸಣ್ಣ ಈರುಳ್ಳಿ ಏನಿದೆ ಅದಾಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಇಂಥ ಒಂದು ದ್ವಿದಳ ಧಾನ್ಯ ಜಾತಿಗೆ ಸೇರಿದ ಬೆಳೆಗಳನ್ನು ಬೆಳ್ಕೊಳ್ಬೋದಾಗಿದೆ. ಸೊ ಮತ್ತು ಈ ಒಂದು ಅಗಲ ಸಾಲು ನಾಟಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ನಮಗೆ ಏನು ಕಬ್ಬಿನ ನಾಟಿಯಿಂದ ಹಿಡಿದು ನಾವು ಕೊನೆ ಒಂದು ಕಟಾವಿನವರೆಗೂ ಕೂಡ ಯಾಂತ್ರೀಕರಣವನ್ನು ಮಾಡ್ಕೊಳ್ಬೋದಾಗಿದೆ. ಸೊ ಅದರಿಂದ ನಮಗೆ ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೋದಾಗಿದೆ ಮತ್ತು ಸಮಯಕ್ಕೆ ಸರಿಯಾಗಿ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗ ಕಬ್ಬಿನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹೇಗೆ? ಕಬ್ಬು ನಾವು ಆವಾಗಲೇ ಹೇಳಿದಾಗೆ ಅಧಿಕ ಇಳುವರಿಯನ್ನು ಕೊಡ್ತಕ್ಕಂತಹ ಒಂದು ಬೆಳೆ. ಸೊ ಎಕರೆಗೆ ನಮಗೆ 100 ಟನ್ ಇಳುವರಿಯನ್ನು ಕೊಡ್ತಿದೆ ಅಂತೇಳಿದ್ರೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು, ಎಸ್ಪೆಷಲಿ ಈ ಸಾರಜನಕ, ರಂಜಕ, ಪೊಟ್ಯಾಸು ಮತ್ತು ಜಿಂಕ್ ಆಗಿರ್ಬೋದು ಅಥವಾ ಸಲ್ಫರ್ ಆಗಿರ್ಬೋದು, ಈ ಒಂದು ಪೋಷಕಾಂಶಗಳನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಹೀರ್ಕೊಂಡು ಅಧಿಕ ಇಳುವರಿಯನ್ನು ಕೊಡುತ್ತೆ. ಸೊ ನಾವು ಸುಸ್ಥಿರ ಇಳುವರಿಯನ್ನು ಪಡ್ಕೊಳ್ಬೇಕು ಅಂತೇಳಿದ್ರೆ ಸೊ ನಮಗೇನು ಕಬ್ಬು ಪೋಷಕಾಂಶಗಳನ್ನು ಹೀರ್ಕೊಂಡಿದೆ ಆ ಪೋಷಕಾಂಶಗಳನ್ನು ಮತ್ತೆ ಭೂಮಿಗೆ ಸೇರಿಸಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಆವಾಗಲೇ ಹೇಳಿದಾಗೆ ನಮ್ಮಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಹಾಕಬೇಕು, ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕೋದಕ್ಕೆ ಸಾಧ್ಯವಿಲ್ಲ ಅಂತೇಳಿದ್ರೆ ನಾವು ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅದನ್ನು ಭೂಮಿಗೆ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ನಂತರ ರಸಗೊಬ್ಬರಗಳು. ಸೊ ಯೂಶ್ವಲಿ ನಮ್ಮಲ್ಲಿ ಎಕರೆಗೆ ಶಿಫಾರಸು ಮಾಡಿರ್ತಕ್ಕಂಥದ್ದು ಎಕರೆಗೆ 100 ಕೆಜಿ ಸಾರಜನಕ, 40 ಕೆಜಿ ರಂಜಕ ಮತ್ತು 50 ಕೆಜಿ ಪೊಟ್ಯಾಸನ್ನು ಒದಗಿಸ್ತಕ್ಕಂತಹ ಒಂದು ಏನು ರಸಗೊಬ್ಬರಗಳನ್ನು ನಾವು ಕಬ್ಬಿಗೆ ಕೊಡಬೇಕಾಗುತ್ತೆ. ಅಂದರೆ ಇಲ್ಲಿ ನಾವೇನು ಶಿಫಾರಸು ಮಾಡಿದ್ದೀವಿ ಎಲ್ಲ ಗೊಬ್ಬರವನ್ನು ಒಂದೇ ಬಾರಿ ಕೊಡಬಾರದು. ಸೊ ಯೂಶ್ವಲಿ ನಾವು ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡ್ತೀವಿ ಮತ್ತು ಈ ರಂಜಕ ಮತ್ತು ಪೊಟ್ಯಾಸನ್ನು ಮೂಲ ಗೊಬ್ಬರವಾಗಿ ಅಂದರೆ ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ಭೂಮಿಗೆ ಸೇರಿಸಬೇಕಾಗುತ್ತೆ. ಯಾಕೆ ಅಂತೇಳಿದ್ರೆ ರಂಜಕ ಮತ್ತು ಪೊಟ್ಯಾಸು ತುಂಬ ನಿಧಾನವಾಗಿ ಕರಗುತ್ತೆ, ನಿಧಾನವಾಗಿ ಬೆಳೆಗೆ ಸಿಗುತ್ತೆ. ಸೊ ಹಾಗಾಗಿ ನಾವು ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ಭೂಮಿಗೆ ಸೇರಿಸಬೇಕು. ಸೊ ಸಾರಜನಕ ಏನಾಗುತ್ತೆ ನೀರಿನಲ್ಲಿ ಕರಗಿ ಇಮ್ಮಿಡಿಯೇಟಾಗಿ ಅದು ಬೆಳೆಗಳಿಗೆ ಸಿಗೋದ್ರಿಂದ ನಾವು ಅದನ್ನು ಮೇಲು ಗೊಬ್ಬರವಾಗಿ ಸೊ ವಿವಿಧ ಹಂತಗಳಲ್ಲಿ ಕೊಡಬೇಕಾಗುತ್ತೆ. ಸೊ ಎಷ್ಟು ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಕಬ್ಬಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನೋಡಿದಾಗ ನಾಟಿಗಿಂತ ಮುಂಚಿತವಾಗಿ ನಾಟಿ ಮಾಡೋದಕ್ಕಿಂತ ಸಾಲು ತೆಗೆದ ನಂತರ ಸೊ ಸಾಲುಗಳಲ್ಲಿ ನಾವು ಸುಮಾರು 22 ಕಿಲೋಗ್ರಾಂನಷ್ಟು ಯೂರಿಯಾ, 250 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟು ಅಂದರೆ ಬೂದಿ ಅಂತ ಕರಿತೀವಿ, ಅದೇ ರೀತಿ ಸುಮಾರು 80 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಸು ಕೆಂಪು ಉಪ್ಪು ಅಂತ ಏನು ಕರಿತೀವಿ. ಸೊ ಇಷ್ಟನ್ನು ಸಾಲುಗಳಿಗೆ ಹಾಕಿ ನೀರನ್ನು ಹಾಯಿಸಿ ನಾಟಿಯನ್ನು ಮಾಡಬೇಕಾಗುತ್ತೆ. ಮತ್ತು ನಾಟಿ ಮಾಡಿದ 1.5 ತಿಂಗಳ ನಂತರ ಯೂಶ್ವಲಿ ಮೊದಲನೇ ಮುರಿಯನ್ನು ಮಾಡ್ತಾರೆ ರೈತ ಬಾಂಧವರು. ಸೊ ಮೊದಲನೇ ಮುರಿಯನ್ನು ಮಾಡಿದಾಗ 1 ರೆಕ್ಕೆಗಳಲ್ಲಿ ಸಾಲಿನ ಎರಡೂ ಬದಿಯಲ್ಲಿ ಒಂದು ಮೊಗ್ಲನ್ನು ಕೊರೆದು ಸೊ ಆ ಮೊಗ್ಲಿಗೆ ಸುಮಾರು 44 ಕೆಜಿಯಷ್ಟು ಯೂರಿಯಾವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಮೇಲು ಗೊಬ್ಬರವಾಗಿ ಕೊಟ್ಟು ಮಧ್ಯೆ 2 ರೆಕ್ಕೆಗಳನ್ನು ಬಿಟ್ಟಾಗ ಅದು ಮುಚ್ಚಿಕೊಳ್ಳುತ್ತೆ. ಅಂದರೆ ಇಲ್ಲಿ ನಾವು ಗೊಬ್ಬರ ಹಾಕ್ತಕ್ಕಂಥದ್ದು ಮುಖ್ಯವಾಗಲ್ಲ, ಸೊ ಅದನ್ನು ಹಾಕಿದಂಥ ಗೊಬ್ಬರ ಭೂಮಿಗೆ ಸೇರಿಕೊಳ್ಬೇಕು, ಆ ರೀತಿ ಮಾಡಬೇಕಾಗುತ್ತೆ. ಓಕೆ, ಸೊ ಅದನ್ನು ಯಾವುದೇ ಕಾರಣಕ್ಕೂ ಆವಿಯಾಗೋದಕ್ಕೆ ನಾವು ಬಿಡಬಾರ್ದು. ಆವಿಯಾದರೆ ಏನಾಗುತ್ತೆ, ಅಲ್ಲಿದ್ರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ನಾಶ ಆಗ್ತವೆ. ಸೊ ಮತ್ತು 2.5 ತಿಂಗಳಿಗೆ 2ನೇ ಮುರಿಯನ್ನು ಮಾಡ್ತಾರೆ. ಸೊ ಆವಾಗ ಸುಮಾರು 60 ಇಪ್ಪತ್ತಾರು ಕೆ ಜಿಯಷ್ಟು ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಮತ್ತು ಕೊನೆ ಮುರಿ 3.5-4 ತಿಂಗಳ ಒಳಗಾಗಿ ಕೊನೆ ಮುರಿಯನ್ನು ಮುಗಿಸಬೇಕಾಗುತ್ತೆ. ಸೊ ಆವಾಗ ಸುಮಾರು 88 ಕಿಲೋಗ್ರಾಮ್ನಷ್ಟು ಯೂರಿಯಾವನ್ನು ಕೊಟ್ಟು ಸೊ ಮುರಿಯನ್ನು ಕಟ್ಟಿ ಸೊ ಮಣ್ಣನ್ನು ಏರಿಸಬೇಕಾಗುತ್ತೆ. ಸೊ ಮಣ್ಣೇರಿಸಿದಾಗ ಕಬ್ಬು ಬೀಳ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ನಮ್ಮಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತ ಬಾಂಧವರು ಕೊನೆ ಮುರಿನಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಹಾಕ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಯಾಕೆ ಅಂತೇಳಿದ್ರೆ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಹಾಕಿದಾಗ ಅಲ್ಲಿ ಸಾರಜನಕ ಅಷ್ಟೇ ಬೆಳೆಗಳಿಗೆ ಸಿಗುತ್ತೆ, ಉಳಿದಂತೆ ರಂಜಕ ಮತ್ತು ಪೊಟ್ಯಾಸು ಅದು ನಿಧಾನವಾಗಿ ಸಿಗೋದ್ರಿಂದ ಅದು ಬೆಳೆಗೆ ಯಾವುದೇ ರೀತಿಯ ಒಂದು ಉಪಯೋಗ ಆಗಲ್ಲ. ಸೊ ಹಾಗಾಗಿ ಏನು ರಂಜಕ ಮತ್ತು ಪೊಟ್ಯಾಸ್ ಗೊಬ್ಬರವನ್ನು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಬೆಳೆಗೆ ಕೊಡಬೇಕಾಗುತ್ತೆ, ಮೇಲುಗೊಬ್ಬರವಾಗಿ ಬರೀ ಯೂರಿಯಾ ಗೊಬ್ಬರವನ್ನೇ ಕೊಡಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಾವು ಜೈವಿಕ ಗೊಬ್ಬರಗಳ ಬಗ್ಗೆ ಒತ್ತನ್ನು ಕೊಡಬೇಕಾಗುತ್ತೆ. ಸೊ ಯೂಶುವಲಿ ನಮ್ಮಲ್ಲಿ ಏನು ವಾತಾವರಣದಲ್ಲಿ 78% ಸಾರಜನಕ ಇದೆ, ಆದರೆ ಆ ಸಾರಜನಕವನ್ನು ಬೆಳೆ ನೇರವಾಗಿ ಹೀರ್ಕೊಳ್ಳೋದು ಕಷ್ಟ ಆಗುತ್ತೆ. ಅದು ಹೀರ್ಕೊಳ್ಬೇಕು ಅಂತೇಳಿದ್ರೆ ಅದು ಯೂರಿಯಾ ಅಥವಾ ಅಮೋನಿಯಾ ರೂಪಕ್ಕೆ ಕನ್ವರ್ಟ್ ಆಗಬೇಕಾಗುತ್ತೆ. ಸೊ ಅದು ಕನ್ವರ್ಟ್ ಆಗಬೇಕು ಅಂತೇಳಿದ್ರೆ ನಾವು ಈ ಒಂದು ಸೂಕ್ಷ್ಮಾಣುಜೀವಿಗಳ ಬಳಕೆಯನ್ನು ಮಾಡಬೇಕಾಗುತ್ತೆ. ಸೊ ಕಬ್ಬಿನಲ್ಲಿ ಅಜೋಟೋಬ್ಯಾಕ್ಟರ್ ಅಥವಾ ಅಜೋಸ್ಪುರಲಂ ಅಂತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿಗಳು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಿ ಕಬ್ಬಿನ ಬೆಳೆಗೆ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತವೆ. ಸೊ ಎಕರೆಗೆ 1 ಕೆಜಿಯಷ್ಟನ್ನು ಶಿಫಾರಸನ್ನು ಮಾಡಿರ್ತೀವಿ. ಅದನ್ನು 2 ಸಮಭಾಗಗಳಾಗಿ 1/2 ಕೆಜಿ ನಾಟಿ ಮಾಡಿದ 30 ದಿನದ ನಂತರ ಮತ್ತೆ 1/2 ಕೆಜಿ ನಾಟಿ ಮಾಡಿದ 60 ದಿನದ ನಂತರ ನಾವು ಸುಮಾರು 100-200 ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ. ಸೊ ಸಾಲುಗಳಲ್ಲಿ ಹಾಕಬೇಕು ಮತ್ತು ಅದನ್ನು ಭೂಮಿಗೆ ಸೇರಿಸಿದಾಗ ಸಾಕಷ್ಟು ತೇವಾಂಶ ಇರಬೇಕು. ಇದು ಸಾರಜನಕಕ್ಕೆ. ಸೊ ಮತ್ತೊಂದು ರಂಜಕ. ಸೊ ನಮ್ಮಲ್ಲಿ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದ ರಂಜಕ ಇರುತ್ತೆ. ಯಾಕೆ ಅಂತೇಳಿದ್ರೆ ನಾವೇನು ಬೂದಿ ಅಂತ ಹಾಕ್ತೀವಿ ಸೂಪರ್ ಫಾಸ್ಫೇಟನ್ನು, ಅದು ಕಲ್ಲಾಗಿ ಮಾರ್ಪಾಡಾಗುತ್ತೆ. ಶೇಕಡ 100 ಕೆಜಿ ಹಾಕಿದ್ರೆ ಒಂದು 30 ಕೆಜಿಯಷ್ಟು ಬೆಳೆಗೆ ಸಿಗುತ್ತೆ, ಉಳಿದಂಥ 70 ಕೆಜಿಯಷ್ಟು ಕಲ್ಲಾಗಿ ಮಾರ್ಪಾಡಾಗುತ್ತೆ. ಸೊ ಅದನ್ನು ಕಲ್ಲಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು ಬೆಳೆಗೆ ಸಿಗಬೇಕು ಅಂತೇಳಿದ್ರೆ ಸೊ ಅದರ ಮೇಲೆ ಏನು ಸೂಕ್ಷ್ಮ ಜೀವಿಗಳು ಅದನ್ನು ಕರಗಿಸಬೇಕಾಗುತ್ತೆ. ಸೊ ಅದಕ್ಕೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾಗಳು ಅಂತೇಳಿ ಒಂದು ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಸೊ ಅದನ್ನು ನಾವು ಭೂಮಿಗೆ ಸೇರಿಸಿದಾಗ ಸೊ ಕಲ್ಲಾಗಿರ್ತಕ್ಕಂಥದ್ದು ಕರಗಿ ಬೆಳೆಗೆ ಸಿಗುವ ಒಂದು ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಕಬ್ಬಿಗೆ ಎಕರೆಗೆ 4 ಕೆಜಿಯಷ್ಟನ್ನು ಶಿಫಾರಸನ್ನು ಮಾಡಿರ್ತೀವಿ. ಸೊ ಅದನ್ನು ನಾಟಿ ಮಾಡಿದ 30 ದಿನಗಳ ನಂತರ ಆ 4 ಕೆಜಿ ರಂಜಕ ಕರಗಿಸ್ತಕ್ಕಂಥ ಜೈವಿಕ ಗೊಬ್ಬರವನ್ನು ಸುಮಾರು 100-200 ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಭೂಮಿಗೆ ಹಾಕಬೇಕಾಗತ್ತೆ. ಸೊ ಇದಲ್ದೇ ಇನ್ನೂ ಏನು ನಾವು ಅಗಲ ಸಾಲು ನಾಟಿ ಪದ್ಧತಿಯನ್ನು ಮಾಡಿದಾಗ ನಮ್ಮಲ್ಲಿ ಸಾಕಷ್ಟು ಏನು ಜಾಗ ಖಾಲಿ ಇರುತ್ತೆ, ಯಾಕೆ ಕಬ್ಬು 3 ತಿಂಗಳ ಕಾಲ ತುಂಬ ನಿಧಾನವಾಗಿ ಬೆಳೆಯುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಹಸಿರೆಲೆ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆದು ಸುಮಾರು 50-55 ದಿನದ ನಂತರ ಅದನ್ನು ರೋಟೋವೇಟರ್ ಹಾಕಿ ಭೂಮಿಗೆ ಸೇರಿಸೋದ್ರಿಂದ ಕೂಡ ನಾವು ಇಳುವರಿಯನ್ನು ಜಾಸ್ತಿ ಮಾಡ್ಬೋದಾಗಿದೆ, ಹಾಗೆ ಕಳೆ ನಿಯಂತ್ರಣವನ್ನು ಕೂಡ ನಾವು ಮಾಡಿಕೊಳ್ಬೋದಾಗಿದೆ. ಈಗ ಸಮಗ್ರ ಕಳೆ ನಿರ್ವಹಣೆ ಹೇಗೆ ಮಾಡ್ಬೋದು? ಸೊ ಕಬ್ಬು ಸರ್ ಆಕ್ಚುಲಿ ಮೊದಲನೇ 3 ತಿಂಗಳು ತುಂಬ ನಿಧಾನವಾಗಿ ಬೆಳೆಯುತ್ತೆ, ಮತ್ತು ನಾವು ಅಗಲ ಸಾಲು ನಾಟಿ ಪದ್ಧತಿಯನ್ನು ಅನುಸರಿಸ್ಕೊಳ್ಳೋದ್ರಿಂದ ಕಳೆಗಳು ಬೆಳೆಯೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಹಾಗಾಗಿ ಕಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಕಳೆಗಳ ಸಂಖ್ಯೆ ಜಾಸ್ತಿ ಆದಾಗ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ನಾಟಿ ಮಾಡಿದ 3 ದಿನದ ಒಳಗಾಗಿ ಈ ಒಂದು ಉದಯಪೂರ್ವ ಕಳೆನಾಶಕಗಳನ್ನು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಸೊ ಉದಯಪೂರ್ವ ಕಳೆನಾಶಕಗಳಾದಂತಹ ಮೆಟ್ರಿಬುಜಿನ್ ಆಗಿರ್ಬೋದು ಅಥವಾ ಅಟ್ರಾಜಿನ್ ಆಗಿರ್ಬೋದು. ಮೆಟ್ರಿಬುಜಿನ್ ಆದರೆ ಎಕರೆಗೆ 600 ಗ್ರಾಮು, ಅಟ್ರಾಜಿನ್ ಆದರೆ ಎಕರೆಗೆ 1 ಕೆಜಿಯಷ್ಟನ್ನು ಸುಮಾರು 250-300 ಲೀಟ್ರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಅಂಶವನ್ನು ರೈತ ಬಾಂಧವರು ಗಮನಿಸಬೇಕು. ಸೊ ಉದಯಪೂರ್ವ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಬೇಕಾದ್ರೆ ತಾಕಿನಲ್ಲಿ ಅಥವಾ ಜಮೀನಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು, ಮತ್ತು ಎಂಟೆಗಳಿಂದ ಕೂಡಿರಬಾರ್ದು. ಮತ್ತು ಈ ಉದಯಪೂರ್ವ ಕಳೆನಾಶಕಗಳನ್ನು ಹಿಮ್ಮುಖವಾಗಿ ಸಿಂಪಡಣೆಯನ್ನು ಮಾಡಬೇಕು. ಯಾಕೆಂತೇಳಿದ್ರೆ ಒಂದು ಸಾರಿ ಸಿಂಪಡಣೆ ಮಾಡಿದ ನಂತರ ಅದನ್ನು ಕಾಲಿನಿಂದ ತುಳಿಬಾರ್ದು. ಸೊ ಹಾಗಾಗಿ ಹಿಮ್ಮುಖವಾಗಿ ಸಿಂಪಡಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಆದಷ್ಟು 3 ದಿನದ ಒಳಗಾಗಿ ಈ ಒಂದು ಕಳೆನಾಶಕಗಳ ಸಿಂಪಡಣೆಯನ್ನು ಮುಗಿಸಬೇಕಾಗುತ್ತೆ. ಸೊ ಮತ್ತೊಂದು ಉದಯೋತ್ತರ ಕಳೆನಾಶಕ ಅಂತೇಳಿ ಕರಿತೀವಿ. ಈಗ ಉದಯಪೂರ್ವ ಕಳೆನಾಶಕಗಳನ್ನು ಸಿಂಪಡಣೆ ಮಾಡೋದಕ್ಕಾಗಿಲ್ಲ, ಅಥವಾ ಉದಯಪೂರ್ವ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಿದ ನಂತರವೂ ಕೂಡ ಕಳೆಗಳು ಬಂದಿದ್ದಾವೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಉದಯೋತ್ತರ ಕಳೆನಾಶಕವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಸೊ ಉದಾಹರಣೆಗೆ ಅಮಿಟ್ರಾನ್ ಅಂತ ಒಂದು ಸಿಗುತ್ತೆ, ತಮರ್ ಅಂತಕ್ಕಂಥ ಒಂದು ಟ್ರೇಡ್ ನೇಮಲ್ಲಿ. ಸೊ ಅದು ಎಕರೆಗೆ ಸುಮಾರು 1 ಕೆಜಿಯಷ್ಟನ್ನು ನಾವು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಸೊ ಆದರೆ ಇಲ್ಲಿ ನಮ್ಮ ಒಂದು ಏನು ಫಲಿತಾಂಶದ ಪ್ರಕಾರ ಬರೀ ಟಮರನ್ನು ಸಿಂಪಡಣೆ ಮಾಡಿದ್ರೆ ಈ ಒಂದು ಕಳೆಗಳ ನಿಯಂತ್ರಣ ನಿಯಂತ್ರಣ ಆಗಲ್ಲ. ಅದ್ರ ಜೊತೆಗೆ ನಾವು 1 kg 2-4-D ಸೋಡಿಯಂ ಲವಣವನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಟ್ರಿಸ್ಕೆಲೆ ಅಂತಕ್ಕಂಥ ಒಂದು ಏನು 3 ಕಳೆನಾಶಕಗಳ ಒಂದು ಮಿಶ್ರಣ ಬಂದಿದೆ. ಸೊ ಅದನ್ನು ಕೂಡ ಸಿಂಪರಣೆಯನ್ನು ಮಾಡ್ಬೋದು. ಸೊ ಮತ್ತೊಂದು, ಈ ಒಂದು ಕಬ್ಬನ್ನು ಕೆಂಪು ಮಣ್ಣಿನ ಪ್ರದೇಶದಲ್ಲಿ ತುಂಬ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇರೋದ್ರಿಂದ ನಾವು ಈ ಅಟ್ರಜಿನ್ ಅಥವಾ ಮೆಟ್ರಿಬೀಜನನ್ನು ಸಿಂಪರಣೆಯನ್ನು ಮಾಡಿದಾಗ ನಮಗೆ ಎಲ್ಲ ಕಳೆಗಳು ನಿಯಂತ್ರಣ ಬರ್ತವೆ, ಆದರೆ ಈ ಒಂದು ಏನು ಕೊನ್ನಾರಿ ಜಾತಿಗೆ ಸೇರಿದ ಕಳೆಗಳು ನಿಯಂತ್ರಣ ಆಗೋದಿಲ್ಲ. ಸೊ ಕೊನ್ನಾರಿ ಜಾತಿಗೆ ಸೇರಿದ ಕಳೆಗಳ ನಿಯಂತ್ರಣ ಆಗಬೇಕು ಅಂತೇಳಿದ್ರೆ ನಾವು ಸೆಂಪ್ರ ಅಂತ ಸಿಗುತ್ತೆ, ಸೊ ಆಲೋಸಲ್ಪುರಾನ್ ಮೀಥೈಲ್ ಅಂತಕ್ಕಂಥದ್ದು. ಸೊ ಎಕರೆಗೆ ಸುಮಾರು 30 ಗ್ರಾಮ್ ಸಿಂಪರಣೆಯನ್ನು ಮಾಡಿದಾಗ ಕೊನ್ನಾರಿ ಜಾತಿಯ ಕಳೆಗಳ ನಿಯಂತ್ರಣ ಆಗುತ್ತೆ. ಸೊ ಆದರೆ ಅದು ಬರೀ ಕೊನ್ನಾರಿ ಜಾತಿಯ ಕಳೆಗಳನ್ನಷ್ಟೇ ನಿಯಂತ್ರಣವನ್ನು ಮಾಡೋದ್ರಿಂದ, ಸೊ ಸೆಂಪ್ರ ಜೊತೆಗೆ ನಾವು ಮೆಟ್ರಿಬಿಜನ್ ಎಕರೆಗೆ 600 ಗ್ರಾಮ್ ಎರಡನ್ನು ಒಂದು ಮಿಕ್ಸ್ ಮಾಡಿ ನಾವು ಸಿಂಪರಣೆಯನ್ನು ಮಾಡಿದಾಗ ಒಳ್ಳೆಯ ಒಂದು ಕಳೆ ನಿಯಂತ್ರಣದ ಜೊತೆಗೆ ಅಧಿಕ ಇಳುವರಿಯನ್ನು ನಾವು ಪಡೆಕೊಳ್ಬೋದಾಗಿದೆ. ಈಗ ಕಳೆನಾಶಕಗಳನ್ನು ರಾಸಾಯನಿಕಗಳಾಗಿರ್ತವೆ ಅಲ್ವಾ, ಅವನ್ನು ಸಿಂಪಡಣೆ ಮಾಡೋದ್ರಿಂದ ನೆಲಕ್ಕೆ ಅಥವಾ ಮಣ್ಣಿಗೆ ತೊಂದರೆ ಆಗೋದಿಲ್ವಾ? ಖಂಡಿತವಾಗ್ಲೂ, ನಾವು ಯಾವುದೇ ಒಂದು ರಾಸಾಯನಿಕವನ್ನು ಸಿಂಪರಣೆಯನ್ನು ಮಾಡಿದಾಗ, ಸೊ ಮೊದಲನೇ ಒಂದು 8-10 ದಿನಗಳ ಕಾಲ ಆ ಒಂದು ಏನು ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಯೂಶ್ವಲಿ ನಾವು ಕಳೆನಾಶಕಗಳನ್ನು ಸಿಂಪರಣೆಯನ್ನು ಮಾಡಿದಾಗ ಅದು ಕೇವಲ ಮಣ್ಣಿನ ಮೇಲ್ಪದರದ 1 cm ಒಳಗೆ ಅಷ್ಟೇ ಇಳಿಯುತ್ತೆ, ಅದರ ಒಂದು ಕೆಮಿಕಲ್ಸ್ ತುಂಬ ಒಳಗಡೆ ಹೋಗೋದಿಲ್ಲ. ಓಕೆ, ಸೊ ಮತ್ತೆ ಈ ಏನು ಸೂಕ್ಷ್ಮಾಣುಜೀವಿಗಳು ಮೊದಲನೇ 10 ದಿನ ತುಂಬ ಕಡಿಮೆ ಆಗಿರ್ತವೆ, ಸೊ ನಂತರದ ದಿನಗಳಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಆ ಕೆಮಿಕಲ್ಸನ್ನ ತಿಂತಕ್ಕಂತಹ ಸೂಕ್ಷ್ಮಾಣುಜೀವಿಗಳು ಕೂಡ ಉಟ್ಕೊಳ್ತವೆ. ಉದಾಹರಣೆಗೆ ಗಮನಿಸ್ಬೋದು, ಉದಯಪೂರ್ವ ಕಳೆನಾಶಕವನ್ನು ಸಿಂಪರಣೆ ಮಾಡಿದ್ರೆ ಅದು ಕೇವಲ 15-20 ದಿನಗಳ ಕಾಲ ಅಷ್ಟೇ ಕಳೆಗಳ ನಿಯಂತ್ರಣವನ್ನು ಮಾಡುತ್ತೆ, ಅಂದರೆ ಆ ಕೆಮಿಕಲ್ ಅಷ್ಟೇ ಇರುತ್ತೆ. ಸೊ ನಂತರ ಏನಾಗುತ್ತೆ, ಅದನ್ನು ಸೂಕ್ಷ್ಮಾಣುಜೀವಿಗಳು ತಿಂದು ಸೊ ಅದನ್ನು ಭೂಮಿಯಲ್ಲಿ ಅದರ ಪಳಿಯುಳಿಕೆಗಳನ್ನು ಕಡಿಮೆ ಮಾಡುತ್ತೆ. ಸೊ ಎಸ್ಪೆಷಲಿ ಒಂದು ಕೆಮಿಕಲ್ ಏನು ಅಟ್ರಾಜಿನ್ ಏನಿದೆ ಅದರ ಪಳಿಯುಳಿಕೆಗಳು 1 ವರ್ಷಗಳ ಕಾಲ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಸೊ ಹಾಗಾಗಿ ಅಟ್ರಾಜಿನ್ ಅನ್ನು ಉಪಯೋಗ ಮಾಡಬೇಕಾದ್ರೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಉಪಯೋಗವನ್ನು ಮಾಡ್ಕೊಳ್ಬೇಕಾಗತ್ತೆ. ಸರಿ, ಈಗ ನೀರಂತೂ ಬೇಕೇ ಬೇಕು. ಈಗ ಕಬ್ಬಿನ ಬೆಳೆಯಲ್ಲಿ ಈ ನೀರಿನ ನಿರ್ವಹಣೆ ಹೇಗೆ, ಸದ್ಬಳಕೆ ಹೇಗೆ ಮಾಡ್ಬೋದು? ಹಾಂ ಸರ್, ಕಬ್ಬು ಏನು ವರ್ಷ ಪೂರ್ತಿ ಇರ್ತಕ್ಕಂಥ ಒಂದು ಬೆಳೆ. ಒಂದು ವರ್ಷಕ್ಕೆ ಸುಮಾರು 1800-2200 mm ನೀರು ಬೇಕಾಗುತ್ತೆ ಕಬ್ಬಿಗೆ. ಇಲ್ಲಿ ಕಬ್ಬಿಗೆ ಎಸ್ಪೆಷಲಿ ನಾವೇನು ಮೊಳಕೆ ಹೊಡಿತಕ್ಕಂಥ ಹಂತದಲ್ಲಿ ತುಂಬ ಕಡಿಮೆ ನೀರು ಮತ್ತು ನೀರು ನಿಂತ್ಕೊಳ್ಬಾರ್ದು, ತೇವಾಂಶ ಆರಬಾರ್ದು. ಸೊ ಈ ರೀತಿ ನೀರಾವರಿಯನ್ನು ಕೊಡಬೇಕಾಗುತ್ತೆ. ಅಂದರೆ ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಕೆಂಪು ಮಣ್ಣಿನ ಪ್ರದೇಶದಲ್ಲಿ 7 ದಿನಕ್ಕೊಂದು ಬಾರಿ ನೀರನ್ನು ಹಾಯಿಸಬೇಕಾಗತ್ತೆ. ಸೊ ಅದೇ ರೀತಿ ಎರಡನೇದು ಏನು ತೆಂಡೆ ಹೊಡಿತಕ್ಕಂಥ ಹಂತ. ಸೊ ತೆಂಡೆ ಹೊಡಿತಕ್ಕಂಥ ಹಂತದಲ್ಲಿ ಸುಮಾರು 10 ದಿನಕ್ಕೊಂದ್ಸರಿ ನಾವು ನೀರನ್ನು ಕೊಡಬೇಕಾಗತ್ತೆ. ಸೊ ಮತ್ತೊಂದು ಹಂತ ಶೀಘ್ರ ಬೆಳವಣಿಗೆ ಅಂತ ಕರಿತೀವಿ. ಅಂದರೆ ಸುಮಾರು 6 ತಿಂಗಳ ನಂತರ ಕಬ್ಬು ತುಂಬ ಎತ್ತರವಾಗಿ ಉದ್ದವಾಗಿ ದಪ್ಪವಾಗಿ ಬೆಳೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಆ ಒಂದು ಹಂತದಲ್ಲಿ ನೀರಿನ ನಿರ್ವಹಣೆ ತುಂಬ ಮುಖ್ಯವಾಗುತ್ತೆ. ಸೊ ಅಲ್ಲಿ ನೀರು ಕಡಿಮೆ ಆದಾಗ ಏನಾಗುತ್ತೆ, ಕಬ್ಬಿನ ಎತ್ತರ ಮತ್ತು ತೂಕ ಮತ್ತು ಆ ಒಂದು ಕಬ್ಬಿನ ಜಲ್ಲೆಯ ಒಂದು ಸೈಜ್ ಏನಿರುತ್ತೆ ಕಡಿಮೆ ಆಗುತ್ತೆ, ಇಳುವರಿ ಕೂಡ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಆವಾಗಲೂ ಕೂಡ ನಾವು 7 ದಿನಕ್ಕೊಂದು ಬಾರಿ ಅಂತ ನೀರನ್ನು ಹಾಯಿಸಬೇಕಾಗುತ್ತೆ. ಮತ್ತು ಏನು ಈ ಒಂದು ಮಾಗುವಿಕೆ ಹಂತದಲ್ಲಿ ನಾವು ನೀರನ್ನು ತಪ್ಪಾಕಬೇಕಾಗುತ್ತೆ. 15 ದಿನಕ್ಕೊಮ್ಮೆ ನೀರು ಕೊಟ್ಟರು ಕೂಡ ಸಾಕಾಗುತ್ತೆ. ಅಂದರೆ ಈ ಮಾಗುವಿಕೆ ಹಂತದಲ್ಲಿ ನೀರು ಕಡಿಮೆ ಆದಷ್ಟು ನಮಗೆ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಯೂಶ್ವಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಒಂದು ಸಾಲುಬೋದು ಪದ್ಧತಿಯಲ್ಲಿ ನಾವು ನೀರನ್ನು ಹಾಯಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಇಲ್ಲಿ ನಾವು ಏನು ಫ್ಲಡ್ ಇರಿಗೇಷನನ್ನು ಮಾಡಿದಾಗ ಅಥವಾ ಸರ್ಫೇಸ್ ಇರಿಗೇಷನನ್ನು ಮಾಡಿದಾಗ ನಮಗೇನಾಗುತ್ತೆ, ಆಯಿ ನೀರು ಪದ್ಧತಿಯಲ್ಲಿ ಆ ಒಂದು ನೀರಿನ ದಕ್ಷತೆ ಪ್ರಮಾಣ ತುಂಬ ಕಡಿಮೆ ಆಗ್ತಿದೆ, ನೀರು ಪೋಲಾಗುವಿಕೆ ತುಂಬ ಜಾಸ್ತಿ ಆಗ್ತಿದೆ. ಸೊ ಆ ನಿಟ್ಟಿನಲ್ಲಿ ಆದಷ್ಟು ಕಡಿಮೆ ನೀರನ್ನು ಉಪಯೋಗ ಮಾಡಿಕೊಂಡು ಅಧಿಕ ಇಳುವರಿಯನ್ನು ಪಡಿತಕ್ಕಂತಹ ಒಂದು ತಾಂತ್ರಿಕತೆಗಳನ್ನು ಅನುಸರಿಸ್ಕೊಳ್ಬೇಕಾಗುತ್ತೆ. ಸೊ ಅದರಲ್ಲಿ ಯಾವುದು ಅಂತೇಳಿದ್ರೆ, ಒಂದು ನಮ್ಮಲ್ಲಿ ಸಾಕಷ್ಟು ವಿಪುಲವಾದಂತಹ ತರಗು ಸಿಗುತ್ತೆ. ಸೊ ಆ ತರಗನ್ನು ಒದಕಿಯಾಗಿ ಉಪಯೋಗವನ್ನು ಮಾಡ್ಕೊಳ್ತಕ್ಕಂಥದ್ದು ಒಂದು. ಸೊ ಎರಡನೇದು, ನಾವೇನು ಪೊಟ್ಯಾಸ್ ಗೊಬ್ಬರವನ್ನು ಕೊಡ್ತೀವಿ, 25% ಹೆಚ್ಚಿನ ಪೊಟ್ಯಾಸ್ ಗೊಬ್ಬರವನ್ನು ಕೊಟ್ಟಾಗ ಏನಾಗುತ್ತೆ, ಆ ಒಂದು ಬರ ನಿರೋಧಕ ಶಕ್ತಿ ಕಬ್ಬಿನಲ್ಲಿ ಬರುತ್ತೆ. ಸೊ ಅದನ್ನು ಉಪಯೋಗವನ್ನು ಮಾಡ್ಕೊಳ್ಬೋದು. ಅಥವಾ ಬಿತ್ತನೆ ತುಂಡನ್ನು ನಾವೇನು ನಾಟಿ ಮಾಡ್ತೀವಿ, ನಾಟಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಣ್ಣದ 2% ಸುಣ್ಣದ ತಿಳಿ ನೀರಿನಲ್ಲಿ ನಾವು ಅದನ್ನು ಉಪಚಾರ ಮಾಡಿ ನಾಟಿ ಮಾಡದೇ ಆದರೆ ಬರ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಮತ್ತೆ ಏನು ತುಂಬ ನೀರು ಕಡಿಮೆ ಇದೆ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವೇನು ಪ್ರತಿ ಸಾಲಿಗೂ ನಾವು ನೀರನ್ನು ಹಾಯಿಸುವುದರ ಬದಲಾಗಿ ಸಾಲು ಬಿಟ್ಟು ಸಾಲು ನೀರನ್ನು ಹಾಯಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಅಥವಾ ನಾವಾಗಲೇ ಹೇಳಿದಾಗೆ ಅಗಲ ಸಾಲು ನಾಟಿ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಸೊ ಇದನ್ನು ಮಾಡ್ಬೋದು. ಸೊ ಇನ್ನು ಏನು ಇತ್ತೀಚಿನ ದಿನಗಳಲ್ಲಿ ಹನಿ ನೀರಾವರಿ ಬಗ್ಗೆ ಭಾಳಷ್ಟು ಒತ್ತನ್ನು ಕೊಡ್ತಾ ಇದ್ದೀವಿ. ಸೊ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡಾಗ ಶೇಕಡ 50-60% ನೀರಿನಲ್ಲಿ ಉಳಿತಾಯ ಆಗೋದನ್ನು ನಾವು ನೋಡ್ಬೋದಾಗಿದೆ. ಮತ್ತು ಇಳುವರಿ ಡಬಲ್ ಆಗುತ್ತೆ. ಇವತ್ತು 40 ಟನ್ ಏನು ತೆಗಿತಾ ಇದ್ದಾರೆ ರೈತ ಬಾಂಧವರು, ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ 80 ಟನ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಬೋದು. ಇಲ್ಲಿ ಎರಡು ವಿಧವಾದಂಥ ಪದ್ಧತಿಗಳಿದ್ದಾವೆ, ಒಂದು ಮೇಲ್ಮೈ ಹನಿ ನೀರಾವರಿ ಮತ್ತು ಒಳಮೈ ಹನಿ ನೀರಾವರಿ ಅಂತೇಳಿ. ಸೊ ಪಾರ್ಶ್ವನಳಿಕೆಗಳನ್ನು ಭೂಮಿಯ ಮೇಲ್ಭಾಗದಲ್ಲಿ ಇಟ್ಟಿದರೆ ಅದನ್ನು ಮೇಲ್ಮೈ ಹನಿ ನೀರಾವರಿ ಅಂತ ಕರಿತೀವಿ. ಸೊ ಪಾರ್ಶ್ವನಳಿಕೆಗಳು ಭೂಮಿಯ ಒಳಭಾಗದಲ್ಲಿದ್ದರೆ ಅದನ್ನು ಒಳಮೈ ಹನಿ ನೀರಾವರಿ ಅಂತ ಕರಿತೀವಿ. ಸೊ ಎರಡು ಪದ್ಧತಿಗಳು ತುಂಬ ಸೂಕ್ತ. ಓಕೆ, ಅದರಲ್ಲೂ ಒಳಮೈ ನೀರಾವರಿ ತುಂಬ ಸೂಕ್ತ. ಆದರೆ ಸಮಸ್ಯೆ ಏನಪ್ಪ ಅಂತೇಳಿದ್ರೆ, ನಾವು ಒಂದು ಬಾರಿ ಈ ಒಂದು ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡ್ರೆ ಒಳಮೈ ಹನಿ ನೀರಾವರಿಯನ್ನು ಅದು ಸುಮಾರು 7-8 ವರ್ಷಗಳ ಕಾಲ ಕಬ್ಬನ್ನೇ ಬೆಳಿಬೇಕಾಗುತ್ತೆ. ಅಂದರೆ ಇಲ್ಲಿ ಕೂಳೆ ಕಬ್ಬಿನಗೆ ಹೆಚ್ಚಿನ ಒತ್ತನ್ನು ನಾವು ಕೊಡಬೇಕಾಗುತ್ತೆ. ಸೊ 7-8 ಕೂಳೆ ಕಬ್ಬುಗಳನ್ನು ನಾವು ಮೇಂಟೇನ್ ಬೆಳಿಬೇಕಾಗತ್ತೆ. ಆದರೆ ಅಂತರ ಬೇಸಾಯ ಮಾಡಬೇಕಾದಾಗ ಅಥವಾ ಕಟಾವು ಮಾಡಬೇಕಾದಾಗ ನಮಗೆ ಪಾರ್ಶ್ವನಳಿಕೆಗಳನ್ನು ಹೊರಗಡೆ ತೆಗಿತಕ್ಕಂಥದ್ದು, ಹಾನಿ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಸೊ ಮತ್ತು ಈ ಹನಿ ನೀರಾವರಿ ಮತ್ತೊಂದು ಉಪಯೋಗ ಏನಪ್ಪ ಅಂತೇಳಿದ್ರೆ, ನಮಗೆ ಏನು ಬೆಳೆಗೆ ಬೇಕಾದಂತಹ ಏನು ಪೋಷಕಾಂಶಗಳನ್ನು ನೀರಿನ ಮುಖಾಂತರ ಒದಗಿಸ್ಬೋದು. ಸೊ ಅದಕ್ಕೆ ರಸಾವರಿ ಅಂತ ಕರಿತೀವಿ. ಸೊ ಯೂಶ್ವಲಿ ನೀರಿನಲ್ಲಿ ಕರಗ್ತಕ್ಕಂತಹ ಪೋಷಕಾಂಶಗಳನ್ನು ನೀರಿನ ಮುಖಾಂತರ ಕೊಡ್ತೀವಿ. ಸೊ ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಏನು ಬೇರು ಹುಳುಗಳಾಗಿರ್ಬೋದು, ಗೊಣ್ಣೆ ಹುಳುಗಳಾಗಿರ್ಬೋದು, ಸೊ ಇಂಥ ಹುಳುಗಳ ಹತೋಟಿಗೆ ಈ ಒಂದು ರಾಸಾಯನಿಕಗಳನ್ನು ಕೂಡ ಅಥವಾ ಕೀಟನಾಶಕಗಳನ್ನು ಕೂಡ ನಾವು ಈ ಒಂದು ನೀರಿನ ಮುಖಾಂತರ ಕೊಡಬಹುದಾಗಿದೆ. ಈಗ ಮುಚ್ಚಿಗೆ ಬಗ್ಗೆ ಹೇಳಿದ್ರಿ, ಬೇರೆ ಬೇರೆ ಇದನ್ನೆಲ್ಲ ಅಂದರೆ ನೀರು ಆವಿ ಆಗದೇ ಇರೋ ಹಾಗೆ ಅದು ತುಂಬ ಹೆಚ್ಚಿನ ದಿನಗಳವರೆಗೂ ಕೂಡ ಇರೋ ಹಾಗೆ ವ್ಯವಸ್ಥೆ ಮಾಡಿಕೊಳ್ಬೋದು. ಈ ತ್ಯಾಜ್ಯವನ್ನು, ಕಬ್ಬಿನ ತ್ಯಾಜ್ಯವನ್ನು ಬಹುಶಃ ಮುಚ್ಚಿಗೆಯಾಗಿ ಬಳಸ್ಬೋದಾ? ಹೌದು ಹೌದು ಹೌದು, ಖಂಡಿತವಾಗಲೂ ಸರ್. ಸೊ ಯೂಶ್ವಲಿ ನಾವು ಎಕರೆಗೆ 4-5 ಟನ್ನಷ್ಟು ಕಬ್ಬಿನ ತರಗ ಬರುತ್ತೆ. ಸೊ ಅದನ್ನು ನಾವು ಏನು ಒದಿಕೆಯಾಗಿ, ಸೊ ಒದಿಕೆಯಾಗಿ ಬಳಸಿದಾಗ ಏನಾಗುತ್ತೆ, ಈ ನೀರು ಆವಿಯಾಗುವಿಕೆ ಕಡಿಮೆ ಆಗುತ್ತೆ. ಸೊ ಮತ್ತೆ ಇಂಗಾಲದ ಅಂಶ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಮಗೆ ಸುಸ್ಥಿರ ಇಳುವರಿಯನ್ನು ಕೂಡ ನಾವು ಪಡ್ಕೊಳ್ಬೋದಾಗಿದೆ. ಈಗ ಕಬ್ಬಿನ ಕಟಾವು ನಿರ್ವಹಣೆ ಹೇಗಿರುತ್ತೆ ಮತ್ತೆ ಕೂಳೆ ಕಬ್ಬಿನ ನಿರ್ವಹಣೆ ಹೇಗೆ? ಸೊ ಯೂಶ್ವಲಿ ನಾವು ನಮ್ಮಲ್ಲಿ ಏನು ದಕ್ಷಿಣ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥ ತಳಿಗಳು ಎಲ್ಲ ಮಧ್ಯಮಾವಧಿ ತಳಿಗಳು, 12-14 ತಿಂಗಳಲ್ಲಿ ನಮಗೆ ಕಟಾವಿಗೆ ಬರ್ತವೆ. ರೈತ ಬಂದವರು ಏನು ಮಾಡ್ತಾರೆ, 12 ತಿಂಗಳು ಆಗೋಕ್ಕೆ ಮುಂಚೆ ಕಟಾವನ್ನು ಮಾಡತಕ್ಕಂಥದ್ದನ್ನು ನಾವು ನೋಡಿರ್ತೀವಿ. ಸೊ ಆವಾಗ ಇಳುವರಿ ಕಡಿಮೆ ಆಗುತ್ತೆ ಖಂಡಿತವಾಗಲೂ. ಯೂಶ್ವಲಿ ಗ್ಲೂಕೋಸ್ ಅಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ತೂಕ ಕಡಿಮೆ ಆಗುತ್ತೆ. ಸುಕ್ರೋಸ್ ಅಂಶ ಜಾಸ್ತಿ ಆದಾಗ ತೂಕ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನೀವು ನೋಡಿರ್ಬೋದು, ನಾವು ಕಬ್ಬು ಕಟಾವಿಗೆ ಮಾಗುವಿಕೆ ಆಗಿದೆ, ಕಟಾವಿಗೆ ಬಂದಿದೆ ಅಂತ ಹೇಳಿದ್ರೆ ನಾವು ಕಬ್ಬನ್ನು ಬೆರಳಿನಲ್ಲಿ ಕುಟ್ಟು ನೋಡಿ ನಾವು ನೋಡ್ತೀವಿ. ಆವಾಗ ಮೆಟಾಲಿಕ್ ಸೌಂಡ್ ಬಂದರೆ ಸೊ ಕಬ್ಬು ಮೆಚೂರ್ ಆಗಿದೆ ಅಂತ, ಅಂದರೆ ಪ್ಯಾಕ್ ಆಗಿರ್ತದೆ. ಸೊ ಹಾಗಾಗಿ ಮೆಟಾಲಿಕ್ ಸೌಂಡ್ ಬರುತ್ತೆ. ಸೊ ಅಥವಾ ಕಬ್ಬನ್ನು ನಾವು ಸೀಳಿ ಸೂರ್ಯನ ಬೆಳಕಿಗೆ ಇಡಿದಾಗ ಸೊ ಅದರಲ್ಲಿ ಅರಳು ರೂಪದ ಒಂದು ಹೊಳಿತಾ ಇರ್ತಕ್ಕಂಥ ಅರಳು ರೂಪ ಕಾಣಿಸುತ್ತೆ. ಸೊ ಆವಾಗ ಕಬ್ಬು ಕಟಾವಾಗಿದೆ ಅಂತೇಳಿ. ಅಥವಾ ವೈಜ್ಞಾನಿಕವಾಗಿ ನಮಗೆ ಬ್ರಿಕ್ಸ್ ಮೀಟರ್ಸ್ ಇರುತ್ತೆ. ಸೊ ಏನು 18-22 ಬ್ರಿಕ್ಸ್ ಬಂದಾಗ ಕಬ್ಬು ಕಟಾವಾಗಿದೆ ಅಂತಕ್ಕಂಥದ್ದನ್ನು ನಿರ್ಧಾರವನ್ನು ಮಾಡ್ಬೋದು. ಸೊ ಇಲ್ಲಿ ಕಬ್ಬನ್ನು ಕಟಾವು ಮಾಡಬೇಕಾದಾಗ ಒಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ಸೊ ಯೂಶ್ವಲಿ ಆದಷ್ಟು ಏಪ್ರಿಲ್ ಮೇ ತಿಂಗಳಲ್ಲಿ ಕಬ್ಬು ಕಟಾವು ಮಾಡ್ತಕ್ಕಂಥದ್ದನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಸೂರ್ಯನ ಬಿಸಿಲು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬೇಗ ಕಬ್ಬಿನಿಂದ ನೀರು ಆವಿ ಆಗ್ತಕ್ಕಂಥದ್ದು, ತೂಕ ಕಳ್ಕೊಳ್ತಕ್ಕಂಥದ್ದು ಒಂದು. ಎರಡನೇದು, ನಾವು ಕೂಳೆ ಬೆಣ್ಣ ಬಿಟ್ಟಾಗ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಕೂಳೆಯನ್ನು ಬಿಟ್ಟಾಗ ಆ ಒಂದು ಸೂರ್ಯನ ಸಾಕಕ್ಕೆ ತೆಂಡೆಗಳು ಬರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕೂಳೆ ಬೆಳೆಯ ಇಳುವರಿ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಇಲ್ಲಿ ಕಬ್ಬು ಕಟಾವಾದ ನಂತರ ನಮಗೆ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಕೂಳೆ ಬೆಳೆ ನಿರ್ವಹಣೆ. ಸೊ ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನೋಡಿದಾಗ ನಮಗೆ ಕೂಳೆ ಬೆಳೆ ಮತ್ತು ತನುಗಬ್ಬಿಗೆ ಇಳುವರಿ ವ್ಯತ್ಯಾಸ 15-20 ಟನ್ ಇದೆ. ಹಾಗಾಗಿ ಅದನ್ನು, ಆ ಗ್ಯಾಪನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಸೊ ಕಡಿಮೆ ಮಾಡಬೇಕು ಅಂತೇಳಿದ್ರೆ ವೈಜ್ಞಾನಿಕವಾದಂತಹ ಕೂಳೆ ಬೆಳೆ ಬೇಸಾಯ ಪದ್ಧತಿಗಳನ್ನು ಅನುಸರಿಸ್ಕೊಳ್ಬೇಕಾಗತ್ತೆ. ಸೊ ಅದರಲ್ಲಿ ಮೊದಲನೇದು ತರಗು ನಿರ್ವಹಣೆ. ಸೊ ನಮಗೆ ಎಕರೆಗೆ 4-5 ಟನ್ನು ಏನು ಕಬ್ಬಿನ ತರಗು ಇರುತ್ತೆ. ಸೊ ಅದನ್ನು ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ ತಾಕಿನಲ್ಲೇ. ಸೊ ಇಲ್ಲಿ ಏನಾಗುತ್ತೆ, ಆ ತರಗು ನಿರ್ವಹಣೆ ತುಂಬ ಏನು ಕಾರ್ಮಿಕರ ಸಂಖ್ಯೆ ಜಾಸ್ತಿ ಬೇಕಾಗುತ್ತೆ. ಮತ್ತು ಕಷ್ಟ ಅಂಥೇಳಿ ರೈತ ಬಾಂಧವರು ಬೆಂಕಿಯನ್ನು ಹಾಕಿ ಸುಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ನಮಗೆ, ಅದರಲ್ಲಿ ತರಗುಲ್ಲೂ ಕೂಡ ಭಾಳಷ್ಟು ಪೋಷಕಾಂಶಗಳಿರ್ತವೆ. ಮತ್ತು 50% ಸಾವಯವದ ಇಂಗಾಲ ಇದೆ. ಸೊ ನಾವೇನು ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತೀವಿ ಅಷ್ಟೇ ಎಫೆಕ್ಟು ಈ ತರಗನ್ನು ಭೂಮಿಗೆ ಹಾಕೋದ್ರಿಂದ ನಾವು ಕಾಣ್ಬೋದಾಗಿದೆ. ಸೊ ಅದರ ಸುಟ್ಟಾಗಿ ಏನಾಗುತ್ತೆ, ಎಲ್ಲ ಪೋಷಕಾಂಶಗಳು ನಶಿಸೋಗ್ತವೆ. ಈವನ್ ಇಂಗಾಲದ ಅಂಶ ಕೂಡ ಸುಟ್ಟೋಗುತ್ತೆ, ಬೂದಿಯಾಗ್ಬಿಡುತ್ತೆ. ಸೊ ಹಾಗಾಗಿ ತರಗನ್ನು ನಮ್ಮ ತಾಕಿನಲ್ಲೇ ನಿರ್ವಹಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಮೊದಲು ಏನು ಮಾಡಬೇಕು ಅಂತೇಳಿದ್ರೆ, ಸೊ ಸಾಲು ಬಿಟ್ಟು ಸಾಲು ತರಗನ್ನು ಅಚ್ಚಾಯಿಸಬೇಕಾಗುತ್ತೆ. ಯಾಕೆಂದರೆ ಒಂದು ಸಾಲಲ್ಲಿ ವ್ಯವಸಾಯವನ್ನು ಮಾಡ್ತೀವಿ, ಒಂದು ಸಾಲಲ್ಲಿ ತರಗನ್ನು ಬಿಡ್ತೀವಿ. ಇದು ಯಾತಕ್ಕೆ ಅಂತೇಳಿದ್ರೆ ಯೂಶ್ವಲಿ ತರಗು ಕೊಳೆಯಬೇಕು ಅಂತೇಳಿದ್ರೆ ಸುಮಾರು 2.5-3 ತಿಂಗಳು ತೆಗೆದುಕೊಳ್ಳುತ್ತೆ. ಲಿಗ್ನಿನ್ ಅಂಶ ಜಾಸ್ತಿ ಇರುತ್ತೆ, ಸೊ ಕೊಳೆಯೋದಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ಸಾಲು ಬಿಟ್ಟು ಸಾಲು ನಾವು ಕಬ್ಬಿನ ತರಗನ್ನು ಹಾಕಬೇಕಾಗುತ್ತೆ. ಸೊ ನಂತರ ಏನು ಮಾಡಬೇಕು, ಈ ಒಂದು ಫ್ಲೂರೋಟೋಸ್ ಅಥವಾ ಟ್ರೈಕೋಡರ್ಮ ಅಂತಕ್ಕಂಥ ಸೂಕ್ಷ್ಮಣುಜೀವಿಗಳಿದ್ದಾವೆ. ಆ ಸೂಕ್ಷ್ಮಣುಜೀವಿಗಳು ಆ ಒಂದು ಬೇಗ ಆ ಒಂದು ತರಗನ್ನು ತಿಂದು ಬೇಗ ಕೊಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತವೆ. ಸೊ ಹಾಗಾಗಿ ಎಕರೆಗೆ 10 ಕೆಜಿಯಷ್ಟು ಈ ಟ್ರೈಕೋಡರ್ಮ ಅಥವಾ ಈ ಒಂದು ಏನು ಫ್ಲೂರೋಟೋಸ್ ಅಂತಕ್ಕಂತಹ ಒಂದು ಸೂಕ್ಷ್ಮಾಣುಜೀವಿಗಳ ಒಂದು ಜೈವಿಕ ಸಮೂಹವನ್ನು ಸಗಣಿಯಲ್ಲಿ ಕಲಸಿ ಸೊ ಸಗಣಿಯನ್ನು ಚಿಮ್ಕಿಸಬೇಕು. ಸೊ ಸಗಣಿಯನ್ನು ಚಿಮ್ಸ್ಬೇಕಾಗುತ್ತೆ. ಸೊ ನಂತರ 25 ಕೆಜಿಯಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟನ್ನು ತರಗ ಮೇಲೆ ಎರಚಬೇಕಾಗುತ್ತೆ. ಸೊ ಎರಚಿ ನಾವೇನು ಒಂದು ಸಾಲಿಂದ ಮತ್ತೊಂದು ಸಾಲಿಗೆ ತರಗನ್ನು ಹಾಕಿರ್ತೀವಿ ಆ ಸಾಲಿಂದ ಸ್ವಲ್ಪ ಮಣ್ಣನ್ನು ತೆಗೆದು ಆ ತರಗ ಮೇಲೆ ಮುಚ್ಚಬೇಕಾಗುತ್ತೆ. ಮುಚ್ಚಿ ನೀರನ್ನು ಹಾಯಿಸಿದಾಗ ಏನಾಗುತ್ತೆ, ನಮಗೆ 1.5-2 ತಿಂಗಳಲ್ಲಿ ತರಗು ಕೊಳೆಯೋಕ್ಕೆ ಶುರುವಾಗುತ್ತೆ. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈ ತರಗನ್ನು ಪುಡಿ ಮಾಡ್ತಕ್ಕಂಥ ಯಂತ್ರಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದಾವೆ. ಅದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿದ್ರೆ ನಾವು ಅಗಲ ಸಾಲು ನಾಟಿ ಪದ್ಧತಿಗೆ ಹೋಗಲೇಬೇಕಾಗುತ್ತೆ. 5 ಅಡಿ ಅಂತರದ ಒಂದು ಸಾಲಿನಲ್ಲಿ ಕಬ್ಬನ್ನು ನಾಟಿ ಮಾಡಬೇಕಾಗುತ್ತೆ. ಸೊ ಅದು ತರಗನ್ನು ಪುಡಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ 15-20 ದಿನದಲ್ಲಿ ತರಗು ನಿರ್ವಹಣೆ ಸುಲಭವಾಗುತ್ತೆ. ಸೊ ತರಗು ಪುಡಿಯಾದ ನಂತರ ಒಂದು 15 ದಿನ ಬಿಟ್ಟು ಅದನ್ನು ರೋಟೋವೇಟರನ್ನು ಪಾಸ್ ಮಾಡಿದ್ರೆ ಏನಾಗುತ್ತೆ, ಅದು ಭೂಮಿ ಒಳಗಡೆ ಸೇರಿಸಿಕೊಳ್ಳುತ್ತೆ. ಸೊ ಹಾಗಾಗಿ ನಮಗೆ ಆ ಒಂದು ಪೋಷಕಾಂಶಗಳ ಮಟ್ಟ ಜಾಸ್ತಿ ಆಗುತ್ತೆ, ಸಾವಯವ ಇಂಗಾಲದ ಮಟ್ಟ ಜಾಸ್ತಿ ಆಗುತ್ತೆ, ಮತ್ತು ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಎರಡನೇ ಆಪರೇಷನ್ ಏನಪ್ಪ ಅಂತೇಳಿದ್ರೆ, ಸೊ ಯೂಶ್ವಲಿ ಕಬ್ಬನ್ನು ಕಟಾವು ಮಾಡಬೇಕಾದಾಗ ರೈತ ಬಾಂಧವರು ಏನು ಮಾಡ್ತಾರೆ, ಅದು ಭೂಮಿಯ ಮೇಲ್ಭಾಗದಲ್ಲಿ ಕಟಾವನ್ನು ಮಾಡಲ್ಲ, ಭೂಮಿಯ ಮೇಲೆ 1 ಅಥವಾ 2 ಗಿಡವನ್ನು ಬಿಟ್ಟು ಕಟಾವನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಅವೇನಾಗ್ತವೆ, ಬೇಗ ಮೊಳಕೆ ಬಂದುಬಿಡುತ್ತೆ. ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಣ್ಣು ಬೇಗ ಮೊಳಕೆ ಬರುತ್ತೆ. ಮೊಳಕೆ ಬಂದಾಗ ಏನಾಗುತ್ತೆ, ಭೂಮಿಯ ಒಳಭಾಗದಲ್ಲಿ ಸುಮಾರು 15-20 ಕಣ್ಗಳು ಇರ್ತವೆ, ಆ ಕಣ್ಗಳು ಮೊಳಕೆ ಬರೋದನ್ನು ತಪ್ಪಿಸ್ತವೆ. ಸೊ ಹಾಗಾಗಿ ತೆಂಡೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಕೂಳೆ ಕೊಚ್ಚುವುದನ್ನು ಮಾಡಬೇಕಾಗತ್ತೆ. ಭೂಮಿಯ ಮಟ್ಟಕ್ಕೆ ಕೂಳಿಯನ್ನು ಕೊಚ್ಚಬೇಕು, ಒಂದು ಒಳ್ಳೆ ಹರಿತವಾಗಿರ್ತಕ್ಕಂಥ ಒಂದು ಕುಡುಗೋಲು ತಗೊಂಡು ಭೂಮಿಯ ಮಟ್ಟಕ್ಕೆ ಕೂಳಿಯನ್ನು ಕೊಚ್ಚಬೇಕಾಗತ್ತೆ. ಸೊ ಪೈರುಗಳು ಭೂಮಿಯ ಒಳಗಡೆಯಿಂದ ಬರಬೇಕು, ಭೂಮಿಯ ಮೇಲ್ಭಾಗದಿಂದ ಬರಬಾರದು. ಮತ್ತು ಮತ್ತೊಂದು 3ನೇ ಆಪರೇಷನ್ ಏನಪ್ಪ ಅಂದರೆ ಮಗ್ಗಲು ಕೊರೆಯುವಿಕೆ ಅಂತ ಕರಿತೀವಿ. ಅಂದರೆ ನಾವು ಕಬ್ಬನ್ನು ಬೆಳೆದಾಗ ಏನಾಗುತ್ತೆ, ಕಬ್ಬನ್ನು ಹೊರಗಡೆ ಸಾಕ್ಸೋದಕ್ಕೆ ಅಂತರ ಬೇಸಾಯ ಮಾಡೋದಕ್ಕೆ ಸಾಕಷ್ಟು ಈ ಒಂದು ಯಂತ್ರೋಪಕರಣಗಳನ್ನು ಉಪಯೋಗವನ್ನು ಮಾಡಿದಾಗ ಆ ಒಂದು ನೆಲ ತುಂಬ ಗಟ್ಟಿಯಾಗಿರ್ತದೆ. ಸೊ ಬೇರುಗಳು ಉಸಿರಾಟ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ನಾವು ಬೇರು ಹಳೆ ಬೇರು ಕಿತ್ತು ಬರೋ ರೀತಿ ಉಳುಮೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಮಗ್ಗಲು ಕೊರೆಯುವಿಕೆ ಅಂತೇಳಿ ಕರಿತೀವಿ. ಸೊ ಯೂಶ್ವಲಿ ಸಾಲಿನಿಂದ ಆ ಕಡೆ ಮತ್ತು ಈ ಕಡೆ 1 ಎಕರೆಗಳಲ್ಲಿ ಹಳೆ ಬೇರುಗಳು ಕಿತ್ತು ಬರೋ ರೀತಿ ನಾವು ಉಳುಮೆಯನ್ನು ಮಾಡ್ತೀವಿ. ಸೊ ಉಳುಮೆಯನ್ನು ಮಾಡಿದಾಗ ಏನಾಗುತ್ತೆ, ಹಳೆ ಬೇರು ಕಿತ್ತು ಹೊಸ ಬೇರು ಬರೋದಕ್ಕೆ ಸಾಧ್ಯವಾಗುತ್ತೆ, ಮತ್ತು ಬೇರಿನ ಒಂದು ಉಸಿರಾಟಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಅನುಕೂಲತೆಯನ್ನು ಮಾಡಿಕೊಳ್ಳುತ್ತೆ. ಸೊ ಇದಕ್ಕೆ ಮಗ್ಗಲು ಕೊರೆಯುವಿಕೆ ಅಂತ ಕರಿತೀವಿ. ಸೊ ನಂತರ ಮತ್ತೊಂದು ಪಿಗ್ಗುಳಿ ನೆಡುವಿಕೆ. ಸೊ ನಮ್ಮಲ್ಲಿ ಏನಾಗುತ್ತೆ, ವರ್ಷ ವರ್ಷ ಆ ಒಂದು ಸಸ್ಯಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಅಂದರೆ ಗ್ಯಾಪ್ಗಳು ಜಾಸ್ತಿ ಆಗ್ತಾ ಇರ್ತವೆ. ಸೊ ಅದನ್ನು ಕಡಿಮೆ ಮಾಡಬೇಕು ಅಂತೇಳಿದ್ರೆ, ಒಂದು ಎಲ್ಲಿ ತುಂಬ ಜಾಸ್ತಿ ತೆಂಡೆಗಳು ಬಂದಿರ್ತವೆ ಅದೇ ತಾಕಿನಲ್ಲಿ ಅದನ್ನು ಕಿತ್ತು ನಾಟಿಯನ್ನು ಮಾಡ್ತಕ್ಕಂಥದ್ದು. ಸೊ ಒಂದು ಅಂಶ ಗಮನಿಸಬೇಕು, ನಾಟಿ ಮಾಡಿದ ನಂತರ ನಾವು ಸುಮಾರು 15-20 ದಿನಗಳ ಕಾಲ ತೇವಾಂಶವನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಒಣಗೋಗುತ್ತೆ. ಓಕೆ, ಅಥವಾ ನಾವು ಆವಾಗಲೇ ಹೇಳಿದಾಗ ಈ ಸಸಿ ಮಡಿಯಲ್ಲಿ ಏನು ಸಸಿಗಳನ್ನು ಬೆಳೆಸಿರ್ತೀವಿ, ಸೊ ಅದನ್ನು ಕೂಡ ನಾವು ನಾಟಿಯನ್ನು ಮಾಡ್ಬೋದಾಗಿದೆ. ಪ್ಲಾಸ್ಟಿಕ್ ಚೀಲದಲ್ಲಿ ಅಥವಾ ಟೊಮೆಟೊ ಟ್ರೈಯಲ್ಲಿ ಸಸಿ ಮುಡಿಗಳನ್ನು ಬೆಳೆಸ್ಕೊಂಡು 45 ದಿನದ ಸಸಿಗಳನ್ನು ನಾಟಿ ಮಾಡೋದ್ರಿಂದ ನಮಗೆ ಪಾಪ್ಯುಲೇಷನನ್ನು ನಾವು ಕಾಪಾಡ್ಕೊಳ್ಬೋದಾಗಿದೆ. ಸೊ ಒಂದ್ಸರಿ ಪಾಪ್ಯುಲೇಷನನ್ನು ಕಾಪಾಡಿಕೊಂಡಾಗ ಏನಾಗುತ್ತೆ, ನಮಗೆ ಆಟೋಮೆಟಿಕಲಿ ಸುಸ್ಥಿರ ಇಳುವರಿಯನ್ನು ನಾವು ಪಡ್ಕೊಳ್ಬೋದಾಗಿದೆ. ಈಗ ತೆಂಡೆಗಳು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ತೆಗಿಬೋದ ಅದನ್ನು ತೆಗೆದು? ಅದೊಂದು ಸಮಸ್ಯೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು VCF 0517 ತಳಿಯಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಿದೆ. ಸೊ ಅಲ್ಲಿ ಕೂಳೆ ಬೆಳೆಯಲ್ಲಿ ತುಂಬ ತೆಂಡೆಗಳು ಬರ್ತವೆ, ಸುಮಾರು 55-80ರವರೆಗೂ ಕೂಡ ತೆಂಡೆಗಳು ಬರ್ತವೆ. ಅವೆಲ್ಲವೂ ಕೂಡ ಕಬ್ಬಾಗಲ್ಲ. ಸೊ ನಮ್ಗೆ 8-12 ಹಾಗಾಗಿ ನಾವೇನು ಮಾಡ್ತೀವಿ, ಅಗಲ ಸಾಲು ನಾಟಿ ಪದ್ಧತಿಗೆ ಹೋಗಿ ಅಥವಾ ಈಗ ಆಲ್ರೆಡಿ 3 ಅಡಿ ಸಾಲಲ್ಲಿ ನಾಟಿ ಮಾಡಿಬಿಟ್ಟಿದ್ರೆ ತನಗಬ್ಬನ್ನು ಒಂದು ಸಾಲನ್ನು ಕಿತ್ತಾಕಿ, ಕೂಳೆ ಕಬ್ಬಿನಲ್ಲಿ ಒಂದು ಸಾಲನ್ನು ಕಿತ್ತಾಕಿ ಅಂತ ಹೇಳ್ತೀವಿ. ಅಥವಾ ತೆಂಡೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಅದನ್ನು ಕಿತ್ತು ಬಿಸಾಡಬೇಕಾಗತ್ತೆ. ಸೊ ಹಾಗಾಗಿ ನಮಗೇನಾಗುತ್ತೆ, ಆ ಒಂದು ಜಲ್ಲೆಗಳ ಸಂಖ್ಯೆ ಜಾಸ್ತಿಯನ್ನು ಮಾಡ್ಕೊಳ್ಬೋದಾಗಿ. ಭಾಳ ಒಳ್ಳೆಯದು ತಿಮ್ಮೆಕುಡ್ರೆ, ಯಾಕೆಂತೇಳಿದ್ರೆ ನೀವಾಗಲೇ ಹೇಳ್ತಾ ಇದ್ರಿ, ಈಗ ತರಗಿಗೆ ಬೆಂಕಿ ಕೊಡೋದ್ರಿಂದ ಬರೀ ಪೋಷಕಾಂಶಗಳಷ್ಟೇ ಹೋಗೋದಿಲ್ಲ, ಅದ್ರ ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ಕೂಡ ಸಾಯ್ತವೆ. ನೆಲವನ್ನು ನಿಜವಾಗ್ಲೂ ತಯಾರು ಮಾಡುವಂಥ ಮೂಲ ಸೂಕ್ಷ್ಮಾಣು ಜೀವಿಗಳು ಇದರಿಂದ ಸುಟ್ಟು ಹೋಗ್ತವೆ. ಹಾಗಾಗಿ ಮತ್ತೆ ನೆಲ ರಿಪೇರಿ ಆಗಬೇಕು ಅಂದರೆ ತುಂಬ ದಿನಗಳು ಹಿಡಿಯುತ್ತೆ. ಹಾಗಾಗಿ ಇಳುವರಿಯನ್ನು ಹೆಚ್ಚು ಮಾಡಬೇಕು ಅಂದರೆ ತರಗು ನಿರ್ವಹಣೆ ಮಾಡಲೇಬೇಕಾಗತ್ತೆ. ಬೆಂಕಿಯನ್ನು ಕೊಡೋದನ್ನು ನಿಲ್ಲಿಸಬೇಕಾಗತ್ತೆ. ವಾತಾವರಣನೂ ಕೆಡತ್ತೆ, ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ಕೂಡ ಸಾಯ್ತವೆ. ರೈತ ಬಾಂಧವರಿಗೆ ಏನಾದರೂ ಸಮಸ್ಯೆಗಳು ಅಥವಾ ಅನುಮಾನಗಳಿದ್ದರೆ ಕೇಳಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬೋದಾ? ಖಂಡಿತವಾಗ್ಲೂ ಸರ್. ನನ್ನ ದೂರವಾಣಿ ಸಂಖ್ಯೆ 9972067606 9972067606 ಮತ್ತೊಮ್ಮೆ ನಿಧಾನವಾಗಿ ಹೇಳಿ ಸರ್. 9972067606 ತುಂಬ ಸಂತೋಷ. ಇಷ್ಟೊತ್ತು ಕಬ್ಬಿನಲ್ಲಿ ಅಧಿಕ ಇಳುವರಿಗಾಗಿ ಅನುಸರಿಸಬೇಕಾದಂಥ ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಸಾಕಷ್ಟು ವಿವರವಾದಂಥ ಮಾಹಿತಿಗಳನ್ನ ಕೊಟ್ಟಿದ್ರಿ. ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಬ್ಬಿನಲ್ಲಿ ಅಧಿಕ ಇಳುವರಿಗಾಗಿ ಅನುಸರಿಸಬೇಕಾದ ಉತ್ಪಾದನಾ ತಾಂತ್ರಿಕತೆಗಳು ಈ ವಿಷಯವಾಗಿ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಬೇಸಾಯ ತಜ್ಞರಾಗಿರುವ ಡಾಕ್ಟರ್ ಟಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಿ ಶಾಂತಕುಮಾರ್. ರೈತ ಬಾಂಧವರೇ, ಈಗ ಪರಿಸರ ನುಡಿಗಳು. ಬಹುಶಃ ನಾವು ಒಂದು ಪರಿಸರದಲ್ಲಿ ಹೊಸದೇನನ್ನ ನಿರ್ಮಾಣ ಮಾಡಿದರೂ ಅದು ತನ್ನ ಸುತ್ತಮುತ್ತಲಿನೊಂದಿಗೆ ಸ್ವಾಭಾವಿಕವೆನ್ನುವಂತೆ ವಿಲೀನವಾಗದ ಹೊರತು ಅದು ಕಾಡಿನ ಹಕ್ಕಿಗಳನ್ನು ಆಕರ್ಷಿಸುವುದಿಲ್ಲ.